ಮನಿ ಪೂರ್ತಿ ಒಂದೂವರೆ ಎಕರೆ ಹಾಕಿ ಯಾವಾಗ್ಲೂ ಎಕ್ಸ್ಪೆರಿಮೆಂಟಲ್ ಮಾಡೋದ್ರಿಂದ ಗುಜರಾತ್ಲಿಂದ ಬೀಜ ಸಿಗ್ತಾವ ಅಂತ ಗೊತ್ತಿತ್ತು ನನಗೆ. ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿಯಾಗಿ ನಮ್ಮ ರಾಜು ತೆಗಳಿ ಸರ್ ಕೇಳಿದಾಗ ಹೇಳಿದ್ರು ಇಲ್ಲಿ ಈ ತರ ಸುರ್ತಿ ಅಂತ ಒಂದು ವೆರೈಟಿ ಬರ್ತದೆ, ಅದನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ರೆಗ್ಯುಲರ್ ಹ್ಯಾಂಗ್ ಬಿತ್ತಬೇಕು ಹಂಗ್ ಬಿತ್ತಿದ್ದೆ ಜೋಳ ಬಿದ್ದಂಗೆ. ಅದು ಸಕ್ಸಸ್ಫುಲ್ ಬಂತು, ಬಟ್ ಸಕ್ಸಸ್ಫುಲ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಬಿತ್ತನೆ ಮೆಥಡ್ ಅದ. ನೆಕ್ಸ್ಟ್ ಇಯರ್ ಮತ್ತೆ ಅದಕ್ಕೆ ಇಂಪ್ರೂವ್ ಮಾಡಿಕೊಂಡು 2x1 ಮೆಥಡ್ ನಾಗ್ ಬಿತ್ತದೆ ಅದನ್ನ, ಸಾಲಿನ ಸಾಲಿಗೆ ಎರಡು ದಂಟ್ಲಿನ ದಂಟ್ಲಿಗೆ ಒಂದು ಮೆಥಡ್ ಮಾಡಿ ಬಿತ್ತಿ. ಅವಾಗ ಇಮಿಡಿಯೇಟ್ ಒಂದ್ ಎಕರೆ ಬಿದ್ದಾಗ ನಮ್ದು ಬೇಸಿಕಲಿ ಮೂಲತಃ ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರಿಗೂ ಕೊಟ್ಟಾಗ ಬಹಳ ಲೈಕ್ ಆಯ್ತು. ಅಂಡ್ ನನಗೂ ಬಹಳ ಲೈಕ್ ಆಯ್ತು, ನಂಗೆ ಅಂತ ಯಾಕೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಇದು ಆಕ್ಚುಲಿ ಸರ್ ಹೇಳ್ದಂಗೆ ಇದು ಆಲ್ಮೋಸ್ಟ್ ಬಂದಾಗ ಚಾನ್ಸ್ ನಂಗೆ ಬಹಳ ಎಕ್ಸ್ಕ್ಯೂಸ್ ಹೇಳ್ತಾರೆ ಲೇಬರ್ ಸಿಗಂಗ್ಲ ಅದು ಸಿಗಂಗ್ಲ ಅಂತೇಳಿ. ಅದು ಈಗಿನ ಜಮಾನ ಕರೆಕ್ಟ್ ಅದ, ಆಕ್ಚುಲಿ ಸೀತ್ನಿ ಕಡೆಯ ಲೇಬರ್ ಸಿಗಂಗ್ಲಿ, ಕರೆಕ್ಟ್ ಸೀತ್ನಿ ಆಗಿತ್ತನಿ ಕಡೆಯಂತಹ ಲೇಬರ್ಗಳು ಸಿಗ್ತಲ್ಲ. ಬಟ್ ಈ ಸೀತ್ನಿ ವೆರೈಟಿ ಏನಂದ್ರೆ ನಮ್ಮ ರೆಗ್ಯುಲರ್ ಸೀತ್ನಿ ಏನಾಗ್ತಾವ, ನಾವು ಒಲ್ಗುಣೆಗಿಟ್ಟು ತೆಗೆದ್ರು ಗುಣಿ ಇರ್ತಾವ, ಅದಕ್ಕೆ ಬರೀ ಹೊಲದಾಗ ಅಷ್ಟೇ ತಿನ್ಲಿಕ್ಕೆ ಆಗ್ತದೆ, ಅದನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕಾಗಲ್ಲ ಮತ್ತೆ ಇಡ್ಲಿಕ್ಕೆ ಆಗಲ್ಲ, 24 ಗಂಟೆ ಇಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ವೆರೈಟಿ ಸೀತ್ನಿ ಅಡ್ವಾಂಟೇಜ್ ಏನಂದ್ರೆ ತೆನಿ ತಿಕ್ಕಿಬಿಟ್ರೆ 80-85% ಉಚ್ಚಿಬಿಡ್ತಾವ, ಸರಳವಾಗಿ ಉಚ್ಚಿಬಿಡ್ತಾವ, ಗುಣಿ ಹೊಟ್ಟೆ ಬರಂಗಿಲ್ಲ. ನಮ್ಮಲ್ಲಿ ಲೇಬರ್ಗೆ ಟ್ರೈನಿಂಗ್ ಕೊಟ್ಟು ಅದನ್ನ ಫಸ್ಟ್ ಏನ್ ಮಾಡ್ತೀವಿ, ಅದನ್ನ ತೂರ್ತೀವಿ, ತೂರಿ ಮತ್ತೆ ಕೇರಿ ಒಂದು ಏರ್ ಕೂಲರ್ ಮಷಿನ್ ಮಾಡಿ ಗಾಳಿಗೆ ಹಾಕಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಅದನ್ನೇನಪ್ಪಾ ಅಂತಂದ್ರೆ ನಾವು ಇಲ್ಲಿ ಗುಲ್ಬರ್ಗ ಮಾರ್ಕೆಟ್ ಇರೋದ್ರಿಂದ ನಾವು ಇಲ್ಲಿ ಗುಲ್ಬರ್ಗ ತಂದು 1/2 kg 1/2 kg ಪಾಕೆಟ್ ಮಾಡಿ ಕಂಟಿನ್ಯೂ ಏನಪ್ಪ ಅಂತ ಮನೆಯನ್ನು ಹೋಗ್ತಾ ಒಂದ್ ದಿವಸ, ಮತ್ತೆ ಬೆಳಿಗ್ಗೆ ವಾಕಿಂಗ್ ಹೋಗಲಿ. ಎಲ್ಲಿ ಜನ ಜಾಸ್ತಿ ಸೇರ್ತಾರೋ ಅಲ್ಲಿ ಏನಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ ಇರೋದ್ರಿಂದ ಎಲ್ಲರೂ ಈ ಪ್ರಾಡಕ್ಟ್ ಸೀಸನಲ್ ಇರೋದ್ರಿಂದ 2-2.5 ತಿಂಗಳು ಇರೋದ್ರಿಂದ ಎಲ್ಲರೂ ಇದಕ್ಕೆ ಲೈಕ್ ಮಾಡ್ತಾರೆ. ಮೀ ಟು ಕೈಂಡ್ ಆಫ್ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಬೇರೆ ಪ್ರಾಡಕ್ಟ್ ಇರೋದ್ರಿಂದ ಇದು ಮಾಡ್ಲಿಕ್ಕೆ ಖುಷಿನೂ ಆಗ್ತದೆ. ಬಟ್ ಮಾರ್ದಾಗ ಜನರು ಏನ್ ಹೇಳ್ತಾರೆ, ಥ್ಯಾಂಕ್ಸ್ ರೀ, ಇದು ನಾವು ತಿಂದೇ ಇಲ್ಲ, ನಮ್ಮ ಮಕ್ಕಳು ಫಸ್ಟ್ ಟೈಮ್ ತಿಂದವ, ನಾವು ಮರ್ತ್ ಹೋಗಿದ್ವಿ, ನಿಮ್ಗೆ ತುಂಬಾ ಥ್ಯಾಂಕ್ಸ್, ನಾವೇನಪ್ಪ ಅಂತ ಸಣ್ಣವಾದ ಬಹಳ ತಿಂತಿದ್ವಿ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ ನಂಗೆ ಬಹಳ ಖುಷಿ ಅನಿಸ್ತದೆ, ಇಲ್ಲಪ್ಪ ನಾವೊಂದು ಚಲೋ ಪ್ರಾಡಕ್ಟ್ ಕೊಡ್ಲಿಕತ್ತೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಇನ್ನು ರೈತರಿಗೆ ಒಂದು ಕಿವಿ ಮಾತು ಏನ್ ಹೇಳಿಕ್ ಬರ್ತೀನಿ ಅಂದ್ರೆ, ನಾನು ಯಾವುದೇ ಮಾಡಿದ್ರು ಅದನ್ನ ನಾವು ಸ್ವಂತ ಮಾರ್ಕೆಟಿಂಗ್ ಮಾಡಿ, ಎಲ್ಲಿವರೆಗೂ ನಾವು ಮಾರ್ಕೆಟ್ ಮಾಡಲು ನಮಗೆ ದುಡ್ಡು ಸಿಗಂಗಿಲ್ಲ, ನಮಗೆ ಬರೀ 40% ಮಾತ್ರ ಸಿಗ್ತದೆ. ಈ ವಿಷಯದಾಗ ನಾನು ಬಹಳ ಪರ್ಟಿಕ್ಯುಲರ್ ಇದ್ದೆ, ನಾ ಸ್ವಂತ ಮಾರ್ಕೆಟ್ ಮಾಡೀನಿ, ಎಲ್ಲಾ ಕಡೆ ಬ್ರ್ಯಾಂಡ್ ಮಾಡೀನಿ, ಎಲ್ಲಾ ಅಂಗಡಿ ಹೋಗಿ ಭೇಟಿಯಾಗಿದೆ, ಇವತ್ತು ನಾಳೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅದನ್ನ ಯೂಸ್ ಮಾಡ್ಕೊಂಡಿನಿ. ಯಾಕಂದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾರ ಮುಂದಾಗ ಒಳ್ಳೆ ಜನ ಇರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಇದರಿಂದ ಏನಂದ್ರೆ ಮೌತ್ ಪಬ್ಲಿಸಿಟಿ ಅಂತೀವಿ, ಅದನ್ನ ಒಬ್ಬರು ತಿಂದವರು ಖುಷಿಯಾಗಿ ಮತ್ತೆ ಹೇಳಿಗತ್ತಾರೆ. ಹಿಂಗಾಗಿ ನಾವು ರೈತರು ಗುಣಮಟ್ಟದ ಪದಾರ್ಥ ಕೊಟ್ಟರೆ ನಮ್ಗೆ ಎಲ್ಲೂ ಮಾರ್ಕೆಟ್ನ ಕಿಮ್ಮತ್ತದ, ನಾವೇನ್ ಮಾಡ್ತೀವಿ ಅದು ಮಾಡ್ತಾ ಇಲ್ಲ, ನಾವು ನಮ್ಗೆ ನೋಡ್ಕೋಬೇಕು ಗುಣಮಟ್ಟ ಕೊಡ್ಲಿಕ್ಕೆ ಇಲ್ಲ. ಇದ್ರಾಗೂ ಬಹಳ ಚಾಲೆಂಜಸ್ ಅವ, ಈಗ ಶೆಲ್ಫ್ ಲೈಫ್ ಕಮ್ ಅದ, ಅದ ಕರೆಕ್ಟ್ ತೆಗಿಬೇಕು, ಕ್ಲೀನ್ ಮಾಡಬೇಕು. ಅದ್ ಮಾಡಿದಾಗ ಮಾರ್ಕೆಟ್ ನಾಗ ನಿಮ್ಗೆ 10 ರೂಪಾಯಿ ಬಜೆ 15 ರೂಪಾಯಿ ಸಿಗ್ತದೆ ಇಲ್ಲಂತಿಲ್ಲ, ಬಟ್ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಲೇಬೇಕು. ಲಕ್ಷ್ಮಣ್ ಅವರೇ, ಈಗ ನೋಡ್ರಿ ತಾವು ಶುರು ಮಾಡಿದ್ದು 1 ಎಕರೆ ಒಳಗೆ ಸೀತನಿ ಬೆಳೆದ್ರಿ, ಈ ವೆರೈಟಿ ಬಗ್ಗೆ ತಮಗೆ ಗೊತ್ತಿತ್ತು ಮೊದಲು? ಅಲ್ಲ ಸರ್, ನನಗೆ ಕೃಷಿ ವಿಜ್ಞಾನ ಕೇಳಿದ ಮಾತಾಡಿ ಎಲ್ಲ ಕಡೆ ಮಾತಾಡಿ ನೋಡಿದಾಗ ಸುರ್ತಿ ಒಂದು ವೆರೈಟಿ ಬರ್ತದೆ ಗೊತ್ತಾಯ್ತು. ಆಮೇಲೆ ಗುಜರಾತ್ ನಿಂದ ಬೀಜ ತರಿಸಿದೆ ಸರ್, ಹಿಂಗಾಗಿ ಅಲ್ಲಿ ಅವ್ರಿಗೆ ಯಾರು ಬೀಜ ಕೊಟ್ಟು ಅವ್ರಿಗೆ ಕೇಳ್ಕೊಂಡೆ, ಅವ್ರಿಗೆ ಈ ತರ ಬಿತ್ತಬೇಕು, ಈ ಟೈಪ್ ಇದು ಹಾರ್ವೆಸ್ಟಿಂಗ್ ಇರ್ತದೆ. ಹಂಗಾಗಿ ನಾವು ಈಗ 15 ಎಕರೆ ಏನ್ ಮಾಡಿದ್ನಲ್ಲ, ನಾನು ಆಕ್ಚುಲಿ ಇದು 15-20 ಆಗಸ್ಟ್ ಒಳಗೆ ಬಿತ್ತು ಬಿಡ್ತೀನಿ. ಸೊ ಎವ್ರಿ ಎಕರೆ 10-15 ದಿವಸ ಗ್ಯಾಪ್ ಕೊಡ್ಕೊತ ಹೋಗ್ತೀವಿ. ಆಕ್ಚುಲಿ ನಾವೇನ್ ಬೆದಿ ಅಂತೀವಲ್ಲ, ಜೋಳದ ಬೆದಿ ಅಂತ ಬರ್ತಾವಲ್ಲ, ಅವಾಗ ಬಿತ್ತಿವು 90 ಡೇಸ್ ನಾಗ ಬರ್ತಾವ, ಇವು 120 ಡೇಸ್ ಬೇಕು ಸರ್. ಯಾವುದೇ ನಾವು ಅಗೇನ್ಸ್ಟ್ ದ ನೇಚರ್ ಹೋದಾಗ ಅದರದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಅವ. ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಖರೀಫ್ ರಬಿ ಅಂತೇನೆ ಬೆಳಿ ಇರ್ತಾವ, ರಬಿ ಖರೀಫ್ ಖರೀಫ್ ರಬಿ ಆಗಂಗಿಲ್ಲ, ಬಟ್ ಈ ಜ್ವಾಳ ಒಂದು ನಂಗೆ ಸಪೋರ್ಟ್ ಮಾಡ್ತದೆ. ಬಿಕಾಸ್ ನಾ ಏನ್ ಯಾವ ಏರಿಯಾದ ಒಕ್ಕಲ್ತನ ಮಾಡ್ತೀನಿ ಟೇಂಗ್ಲಿ ಅಂದಲ್ಲಿ, ಅಲ್ಲಿ ನಮ್ಗೆ ಜಿಯೋಗ್ರಫಿಕಲ್ ಸಪೋರ್ಟ್ ಅದ, ನಮ್ ಹೊಲಗಳು ಏನವ ಜ್ವಾಳ ಬೆಳೆ ಪೂರ್ತಿ ಬಂಗಾರ. ಹಿಂಗಾಗಿ ಅದನ್ನ ನಾನು ಯೂಸ್ ಮಾಡ್ಕೊಂಡೆ. ನಮ್ ತಂದೆ ಹೇಳ್ತಿದ್ರು, ನೀವು ಹೊಲಕ್ಕೆ ಹೋದಾಗ ಹೊಲ ನಿನ್ ಸರಿ ಮಾತಾಡ್ತದಂತ ನಾವು ನಗ್ತಿದ್ದೆ, ಹದಂಗ್ ಮಾತಾಡ್ತದ ಈಗ ಗೊತ್ತಾಗುತ್ತೆ ಏನ್ ಹೇಳ್ತದ ಲ್ಯಾಂಡ್ ಅಂದ್ರೆ ನಮ್ಗೆ ಗೊತ್ತಾಗ್ರಿ. ನಾವು ಪರಿಸ್ಥಿತಿ ನಾ ಡೈಲಿ ಮುಂಜಾನೆ ಸಂಜೆಗೆ ಯಾವ ಟೈಮ್ ಸಿಗ್ತದೆ ನಾ ಹೊಲ ಹೋಗ್ತೀನಿ, ಎಲ್ಲ ಪೂರ್ತ 4 ಮೂಲಿ ಓಡಾಡ್ತೀನಿ, ಏನ್ ಕಮ್ಮದ ನೋಡ್ತೀನಿ, ಏನ್ ಬೇಕು ನಂದು ಆರ್ಗಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಇರೋದ್ರಿಂದ ನಮ್ಮಲ್ಲಿ ದನ ಕರ ಆಕಳು ಏನ ಅದೇನ್ ಸಿಸ್ಟಮ್ ಅದ ಯಾವ್ದು ಬಂದ್ ಮಾಡಿಲ್ಲ, ಅದನ್ನ ನಾನು ಯೂಸ್ ಮಾಡ್ತೀನಿ. ಈ ಗೋಕುಪ್ನಾಪದ ಯೂಸ್ ಮಾಡ್ತೀನಿ, ಮತ್ತೆ ವೇಸ್ಟ್ ಡಿಕಂಪೋಸ್ ಯೂಸ್ ಮಾಡ್ತೀನಿ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಕೆಲವೊಂದು ಆರ್ಗಾನಿಕ್ ಮೆನು ನಾ ಮನೆಗೆ ಮಾಡ್ಕೋತೀನಿ. 3-4 ವರ್ಷದಿಂದ ಕಂಟಿನ್ಯೂ ಮಾಡೋದ್ರಿಂದ ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಬರಬೇಕಾದ್ರೆ 1,000 ದಿನ ಟೈಮ್ ಕೊಡಬೇಕು, ಅದಕ್ಕೆ ಮಾಡೋದು ಬಿಡೋದು ಮಾಡಿದ್ರೆ ನಮ್ಗೆ ಉಪಯೋಗ ಇಲ್ಲ. ಸೀತ್ನಿ ಮಾಡಿ ಒಂದು ಲೆವೆಲ್ನಾಗ ಈಗ ಅದು ಆಕ್ಚುಲಿ ಬಹಳ ಚಲೋ ಆಗಿದೆ, ನಂಗೆ ಮುಂದೆ ಎಕ್ಸ್ಪೋರ್ಟ್ನು ಆರ್ಡರ್ ಸಿಕ್ಕದ. ಈಗ ಅದನ್ನ ಬೇರೆ ಒಂದು IQF ಅಂತ ಬರ್ತದೆ, ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ ಅಂತ ಬರ್ತದೆ. ಈ ಸೀತ್ನಿನ ಫ್ರೀಜ್ ಮಾಡಿ ಆಲ್ ಓವರ್ ಇಂಡಿಯಾ ಒಳಗೆ ಕಳಿಸೋದು ನನ್ನ ಏಮ್ ಅದ ಅಂದ್ರೆ ಎಲ್ಲಾ ಕಡೆ ರೌಂಡ್ ದ ಕ್ಲಾತ್ ಇದನ್ನ ಸೂಪರ್ ಫುಡ್ ಆಫ್ ಗುಲ್ಬರ್ಗ ಅಂತ ಲಾಂಚ್ ಮಾಡೋ ಪ್ಲಾನಿಂಗ್ ಅಂತಂದು. ಅಂದ್ರೆ ಸರ್ ನಮ್ ಒಂದು ಗುಲ್ಬರ್ಗ ಅದು ಬ್ರ್ಯಾಂಡ್ ಇರ್ತದೆ ಅಂತ ಹಿಂಗೆ ಅಡ್ಡಿಲ್ಲ. ಈಗ 1 ಎಕರೆದೊಳಗೆ ಏನ್ ತಾವು ಪ್ರಯೋಗ ಮಾಡಿ ಮನೆ ಸಲುವಾಗಿ ಬೆಳೆದ್ರಿ, ಇನ್ನ ಒಮ್ಮೆ ನೀವು ಅದನ್ನ ಮಾರ್ಕೆಟ್ ಮಾಡ್ತೀನಿ ಅನ್ನುವಂತದ್ದೇನು ವಿಶ್ವಾಸ ಇತ್ತ? ಅಫ್ಕೋರ್ಸ್, ಬಹಳ ಒಳ್ಳೆ ಕ್ವಶನ್ ಸರ್. ಬೇಸಿಕಲಿ ನಾ ಹೇಳ್ದಂಗೆ 15 ವರ್ಷ ನಾವೇನು ಫಾರ್ಮಾದಲ್ಲಿ ಕೆಲಸ ಮಾಡಿದ್ವಿ ಸರ್, ಅಲ್ಲಿ ನಾವು ಮಾರ್ಕೆಟ್ ಸರ್ವೆ ಅಂತ ಮಾಡ್ತೀವಿ. ಅಂದ್ರೆ ನಾನು ಒಂದ್ ಎಕರೆ ಬೆಳೆದಾಗ ಎಲ್ಲಾ ಕಡೆ ಕೊಟ್ಟು ನೋಡಿದೆ, ನಾನು ಮಾರ್ಕೆಟ್ ಸರ್ವೆ ಮಾಡಿದೆ ಎಷ್ಟು ಹೋಗ್ತದೆ ಗುಲ್ಬಾಗ, ಎಷ್ಟು ತಿನ್ಬಹುದು, ಎಷ್ಟು ಕೆಪಾಸಿಟಿ. ನಾನು ಈಗ ಮಾಡಿದ್ ಬರೀ 50% ಮಾರ್ಕೆಟ್ ಕವರ್ ಮಾಡ್ತೀವಿ, ಇನ್ನೂ 50% ಮಾರ್ಕೆಟ್ ಅಂಟಚ್ ಇದೆ. ಸೊ ನನ್ನ ಸ್ವಲ್ಪ ಮಾರ್ಕೆಟಿಂಗ್ ನಾಲೆಜ್ ಇರೋದ್ರಿಂದ, ಮೌತ್ ಪಬ್ಲಿಸಿಟಿ ಪ್ಲಸ್ ಒಂದು ಬ್ರ್ಯಾಂಡ್ ಇರೋದ್ರಿಂದ ಒಮ್ಮೆ ರಿಸ್ಕ್ ತಗೊಂಡಿದ್ದೆ. ರಿಸ್ಕ್ ಏನು ಬಗ್ಗೆ, ಬೇರೆ ಆಪ್ಷನ್ ಇಲ್ಲ, ರಿಸ್ಕ್ ತಗೊಂಡೆ. ನನ್ನ ಮೈನತ್ ಯಾವಾಗಲೂ ಭೂಮಿ ತಾಯಿ ನಮ್ ಕೈ ಬೀಳಂಗಿಲ್ಲ ಅನ್ನಕ್ಕೆ ಫಸ್ಟ್ ಇಯರ್ ನನ್ನ ಅನ್ಕೊಂಡ್ರೆ ಸಕ್ಸಸ್ ಬರಲಿಲ್ಲ. 15 ಎಕರೆನಾಗ ಒಂದು 7 ಎಕರೆ ಬರೀ ಜ್ವಾಳ ಆದವು, ಒಂದು ಸೀತ್ನಿ ಮಾಡ್ಲಿಕ್ಕೆ ಆಗಿಲ್ಲ. ಆ ಜ್ವಾಳ ಹೆಂಗದ, ಅದಕ್ಕೆ ಬಹಳ ಕಿಮ್ಮತ್ ಕಮ್ಮತ್, 800-1,000 ರೂಪಾಯಿ ಅಷ್ಟೇ ಹೋಗ್ತಾವ್. ಬಿಕಾಸ್ ಅವ್ರು ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ಸೀತ್ನಿ ಅಂತ ಬಂದಾಗ ಈ ವೆರೈಟಿ ಸೀತ್ನಿ ಹೆಂಗಿರ್ತದ ಸರ್, ಇದ್ರ ಫೈಬರ್ ಮತ್ತು ಮೈಕ್ರೋ ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಹಸಿ ಇದ್ದಾಗ ಮಾತ್ರ ಇದು ವ್ಯಾಲ್ಯೂ, ಒಣಗದ ಮೇಲೆ ಇದು ಬರೀ ಜರ್ಮಿನೇಷನ್ ಸಲಕ್ ಮಾತ್ರ ಬೇಕಾಗ್ತದೆ, ಅದಕ್ಕೆ ರೇಟ್ ಇಲ್ಲಂಗಿಲ್ಲ, ರೊಟ್ಟಿ ಸರಿಯಾಗಿಲ್ಲ. ಹಂಗಾಗಿ ಅದನ್ನು ಆಯ್ತು, ನಂಗೆ ಲಾಸ್ ಏನಾಗಿಲ್ಲ, ನೋ ಲಾಸ್ ನೋ ಪ್ರಾಫಿಟ್ ಆಗಿದ್ದೆ. ಬಟ್ ನೆಕ್ಸ್ಟ್ ಇಯರ್ ಬಹಳ ಕರೆಕ್ಟ್ ಪ್ಲಾನ್ ಮಾಡಿದಾಗ ಲಾಸ್ಟ್ 2 ವರ್ಷದಿಂದ ಎಕರೆ ಒಂದು ಇಷ್ಟು ಎವರೇಜ್ ಏನು 60-70 ಸಾವಿರ ಬರಬೇಕು ಬರ್ತದೆ. ಇದು ಕಣಕಿ ಮಾತ್ರ ದನಗಳು ಬಹಳ ಲೈಕ್ ಮಾಡ್ತಾವ, ಬಹಳ ಚಂದ ಲೈಕ್ ಮಾಡ್ತಿಂತಾರ. ಮೇವು ನನಗೆ ಬಹಳ ಉಪಯೋಗಾಯ್ತು, ನಮ್ದು ಎಲ್ಲ ಒಕ್ಕಲ್ತನ ಮನೆ ಇರೋದ್ರಿಂದ ಇದ್ರ ಮೇವು ನನಗೆ ಸಪೋರ್ಟ್ ಆಯ್ತು. ಈಗ ತಾವು ಒಂದು ವಿಚಾರ ಹೇಳಿದ್ರಿ, ಆಗಸ್ಟ್ ದಿಂದ ಬೆಳೀತಾ ಇದ್ದೀನಿ ಅಂತ ಹೇಳಿ. ಸಾಮಾನ್ಯವಾಗಿ ಜೋಳ ಅಂದಂಗ ನಮ್ದು ಅಕ್ಟೋಬರ್ ನಂತರ ಬರುವಂತ ಒಂದು ಬೆಳೆ, ಹಿಂಗಾರಿ ಬೆಳೆ. ಈ ಸಮಯದೊಳಗ ಅಂತ ಒಂದು ಏನು ಸಮಯದ ಬದಲಾವಣೆಯಿಂದ ನಿಮಗೆ ಏನು ವ್ಯತ್ಯಾಸಗಳು ಕಂಡು ಬಂದ? ಅಫ್ಕೋರ್ಸ್, ಈ ಸಲ ಜೋಳಕ್ಕೆ ಏನ್ ಮಾಡಿದೆ ಸರ್, ಏರು ಮಡಿ ಅಂತಲ್ಲ, ಮಡಿ ಮಾಡಿ ನಮ್ಮ ಹೊಲದಲ್ಲಿ ಯಾವ ಡೈರೆಕ್ಷನ್ ನೀರ್ ಬೀಳ್ತಾವೋ ಆ ಡೈರೆಕ್ಷನ್ ಒಳಗೆ ನಾನು ಏರು ಮಡಿ ಮಾಡಿಕೊಂಡೆ, ರೈಸ್ಡ್ ಬೆಡ್ ಅಂತ ಮಾಡಿ ಅದನ್ನ ನಾನು ಬಿತ್ತನೆ ಟಿಕ್ ಟಿಕ್ ಮಷಿನ್ ಬರ್ತದೆ ಆಟೋಮೆಟಿಕ್, ಒಂದೊಂದು ಎಷ್ಟು ನಮ್ಮ ಸೈಜ್ ಮೇಲೆ ಒಂದ್ ಫೀಟ್ ಒಂದು ಬೀಜ ತಾನೇ ಹಾಕ್ತದೆ ಸರ್, ಆಟೋಮೆಟಿಕ್ ಮಷಿನ್ ಅಂತ. ಮ್ಯಾನುವಲಿ ಅದು ಬರೀ 7-8 ಸಾವಿರ ಬರ್ತದೆ ಮ್ಯಾನುವಲ್ ಮಷಿನ್ ಅದು. ಅದು ಹಾಕದ ಅಡ್ವಾಂಟೇಜ್ ಜಾಸ್ತಿ ಮಳೆ ಬಂದ್ರೆ ಏನಾಯ್ತು, ನೀರ್ ಕೆಳಗಿನ ಡ್ರೈನ್ ಔಟ್ ಆಯ್ತು ಸರ್ ಜಾಸ್ತಿ. ಆಗಸ್ಟ್ ತುರು ಹಾಕ್ದಾಗ ನಗ್ತಿದ್ರು ಮಂದಿ, ಜ್ವಾಳ ಹೆಂಗ್ ಹಾಕ್ತಿರಿ ನೀವು, ಆಗಂಗಿಲ್ಲ, ಬಹಳ ಮಳೆ ಬರ್ತದೆ ಇವೆಲ್ಲ. ಇವೆಲ್ಲ ರೈತರದು ಕಾಮನ್ ಇದಿರ್ತಾವ, ಅದು ಅದೆಲ್ಲ ಮೆಟ್ ನಿಂತಾಗ ಮಾತ್ರ ಸಾಧ್ಯ. ಅದು ಕೆಲವೊಂದು ಜನ ಹೆಂಗಿರ್ತಾರ, ಕಾಲ್ ಜಗ್ಲಿಕ್ಕಂತ ಇರ್ತಾರೆ ಎಲ್ಲ ಊರಂಕ, ಎಲ್ಲ ಫೀಲ್ಡ್ ನಾಗ ಇದ್ದಿದ್ದೆ ಅದು. ಅದನ್ನ ಇನ್ಸ್ಪಿರೇಷನ್ ತಗೋಬೇಕು, ನಾಟ್ ಡಿಸ್ಪಿರೇಷನ್. ಹಿಂಗಾಗಿ ಅದನ್ನ ನಾನು ತಗೊಂಡು ಮಾಡಿದೆ ಸರ್. ಈ ಸಲ ಬಹಳ ಚಲೋ ಬಂತು. ಮತ್ತೆ ಈ ವರ್ಷ ಹೇಳ್ಬೇಕಾದ್ರೆ ಒಂದು ಬಹಳ ಟಫ್ ಕಂಡೀಷನ್ ಸರ್, ಅತಿ ಮಳಿ, ಅನಾವೃಷ್ಟಿ, ಅತಿವೃಷ್ಟಿ ಎರಡು. ಈಗ ಈ ಸಲ ಅಂತೂ ಮಳೆನೇ ಇರಲಿಲ್ಲ, ಮಳೆ ಇರಲಿಲ್ಲ. ಸ್ಟಾರ್ಟಿಂಗ್ ನಾಗ ಹಾದಾಗ ಬಹಳ ಮಳೆ ಬಂತು. ಸೊ ಅದು ನಾವು ಆಗಸ್ಟ್ ಒಳಗೆ ನಾ ಏನು 15-20 ಆಗಸ್ಟ್ ನಾಗ ಏನ್ ಮಾಡಿದ್ದೆ, ಆ ರೈಟ್ ಬೆಡ್ ಇರೋದ್ರಿಂದ ಬೇಗನೆ ಬಂತು ಜೋಳಕ್ಕೆ ಸರ್. ಎಷ್ಟು ಜಲ್ದಿ ಒಣಗ್ತದಲ್ಲ ಅದು ಜಲ್ದಿ ತನಿ ಬರ್ತದೆ. ಸೊ ಈ ಸಲ ನವೆಂಬರ್ 22 ಸೀತ್ನಿ ಸ್ಟಾರ್ಟ್ ಆಯ್ತು. ನಮ್ಮಲ್ಲಿ ಊರಾಗ ಮಂದಿ ಬಿತ್ತೋಕೇನೆ ಮೊದಲೇ ನಾನು ಸೀತ್ನಿ ಕೊಡ್ತಿದ್ದೆವು ಜನರಿಗೆ. ಸೊ ಅಂದ್ರೆ ಇಸ್ ಆಲ್ ಪ್ಲಾನಿಂಗ್, ನಾವು ಪ್ಲಾನಿಂಗ್ ಮಾಡಲೇಬೇಕು, ಒಂದು ದೂರದೃಷ್ಟಿ ಇಟ್ಕೊಂಡು ಇಷ್ಟಾದ ಎಷ್ಟಾಗ್ತದೆ ಹಂಗಂತ ಹೇಳಿ. ಅಷ್ಟು ಒಮ್ಮೆ ಬಿತ್ತಲಿಲ್ಲ, ಒಂದೊಂದು ಎಕರೆ 10 ದಿವಸ ಗ್ಯಾಪ್ ಮಾಡಿದೆ. ಮುಂದೊಂದು 4 ಎಕರೆ ಗಣದ ನೀರ್ ಬೇಕಾಯ್ತು. ಮತ್ತೆ ನೀರಿನ ಫೆಸಿಲಿಟಿ ಇರೋದ್ರಿಂದ ಅದಕ್ಕೆ 2 ಥಡಿ ನೀರ್ ಕೊಟ್ಟೆ. ನಮ್ಮಲ್ಲಿ ರೈನ್ ಪೈಪ್ ಅದ, ಸ್ಪ್ರಿಂಕ್ಲರ್ ಅವರಿ, ಮತ್ತೆ ಇನ್ನೊಂದು ಸಣ್ಣ ಸ್ಪ್ರಿಂಕ್ಲರ್ ಬರ್ತಾವಲ್ಲ, ಎಲ್ಲಾ ಫೆಸಿಲಿಟಿ ತಗೊಂಡು ನೀರ್ ಕೊಟ್ಟೆ. ಹಿಂಗಾಗಿ ನಮ್ಗೆ ಮಳೆಯಿಂದಾನು ಚಲೋ ಬಂತು. ಈಗ ಏನು ನೀವು ಸೀತನಿ ಏನು ಬೆಳೀತಾ ಇದ್ದೀರಿ, ಒಂದು ಹಂತದೊಳಗ ಬಹಳ ರುಚಿಯಾದಂತಹ ಒಂದು ಸೀತನಿ ತಯಾರಾಗ್ತದೆ. ಈ ಒಂದು ಹಂತವನ್ನ ಯಾವ ರೀತಿ ನೀವು ಗುರುತ ಹಿಡ್ಕೊಂಡ್ರಿ, ಮತ್ತ ಅದನ್ನ ನೀವು ಯಾವ ರೀತಿ ಬಿತ್ತನೆ ಮಾಡೋದಕ್ಕೆ, ಯಾಕೆ ಬೆಳೆ ಬಿತ್ತನೆ ಕೂಡ ತಾವು ಏನು ಆಗಸ್ಟ್ದಿಂದ ಶುರು ಮಾಡ್ತಾ ಇದ್ದೀರಿ, ಹಂತ ಹಂತವಾಗಿ ಬಿತ್ತನೆ ಮಾಡ್ತಾ ಇದ್ರಿ, ಎಲ್ಲ ಒಂದೇ ಟೈಮಿಗೂ ಬರಬಾರ್ದು ಮಾರ್ಕೆಟ್ ಮಾಡೋದಕ್ಕೆ, ಬೇರೆ ಬೇರೆ ಸ್ಟ್ಯಾಗರ್ಡ್ ಅಂತ ನಾವು ಅಂತೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ಹಂತದೊಳಗ ನಮಗ 10 ದಿವಸ 15 ದಿವಸ ಹಿಂಗ್ ವ್ಯತ್ಯಾಸ ಆಗಿ ಬೆಳೆ ಬಂತು ಅಂತಂದ್ರ ನಾವು ಮಾರ್ಕೆಟ್ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ. ತಾವು ಬಹಳ ಒಳ್ಳೆಯ ವಿಚಾರ ಮಾಡಿ, ಇದ್ರ ಸೆಲ್ಫ್ ಲೈಫ್ ಇಲ್ಲ ಸರ್. ಒಂದ್ಸಲ ನಾವು ಹೊಲದಾನ್ ಸೀತನ್ ತೆಗೆದ್ಮೇಲೆ 48 ಗಂಟೆಗಳ ಹುಳಿ ವಾಸನೆ ಬರ್ಲಿಕ್ಕೆ ಚಾಲು. ಬಿಕಾಸ್ ಇದು ಹೈ ಪ್ರೋಟೀನ್ ಇರೋದ್ರಿಂದ ಇದರದೇ ಅದೊಂದು ಸೆಲ್ಫ್ ಲೈಫ್ ಅದ. ಅಂದ್ರೆ ನಮ್ಮಲ್ಲಿ ಯಾವ್ದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ, ಮುಂದೆ ಬರಬಹುದು ಸದ್ಯ, ಆಸ್ ಆನ್ ಡೇಟ್ ನನ್ನ ಹತ್ರ ಇಲ್ಲ. ಹಂಗಾಗಿ ನಾನು ಗುಲ್ಬಾಗ ಡೈಲಿ ಎಷ್ಟು ಮಾರ್ಕೆಟ್ ಅದ ಆ ಮಾರ್ಕೆಟ್ ಮೇಲೆ ಬೇರೆ ಬೇರೆ ಊರಿಂದ ಕಾಲ್ ಬರ್ತಾವ್ರಿ, ಬೆಂಗಳೂರು, ಬಾಂಬೆ ಎಲ್ಲ ಕಡೆ ಬಂದಾಗ ಅದು ಸ್ಪೆಷಲ್. ಇವತ್ತು ನಾಳೆ ಒಂದು ಬಯೋಡಿಗ್ರೇಡಬಲ್ ಅಂತ ಒಂದು ಪ್ಲಾಸ್ಟಿಕ್ ಟೈಪ್ ಬರ್ಲಿಕ್ಕೆ, ಅದು ಪ್ಲಾಸ್ಟಿಕ್ ಅಲ್ಲ ಆಕ್ಚುಲಿ, ಅದು ಮೆಕ್ಕೆಜೋಳದ ಸ್ಟಾರ್ಚ್ ಮಾಡಿರ್ತಾರೆ. ಅದ್ರೊಳಗೆ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಅದು ಏರಿಯೇಷನ್ ಜಲ್ದಿ ಆಗಿ 48 ಗಂಟೆ ಈ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಅದು 48 ಗಂಟೆ ಜಾಸ್ತಿ ಅದನ್ನು ವಾಸನೆ ಬರ್ತದೆ. ಅಂದ್ರೆ 2 ದಿವಸಕ್ಕಿಂತ ಹೆಚ್ಚು ನಾವು ಇಡಕ್ ಬರಂಗಿಲ್ಲ, ಇಡಕ್ ಬರಂಗಿಲ್ಲ ಸರ್. ಅದು ನೀವು ಫ್ರಿಜ್ನಾಗ ಇಟ್ಟರೆ ಒಂದು ವಾರ ಇಡಬಹುದು. ಅಂದ್ರೆ ಕಾಮನ್ ಆಗಿ ನಮ್ಮ ಮನೇಲಿ ನಿಮ್ಮ ಮನೆಗೆ ಹೋದಾಗ ನೀವು ಅದನ್ನ ಸ್ಟೀಲ್ ಡಬ್ಬೆ ಹಾಕಿ ಇಟ್ಟಂದ್ರೆ 4-5 ದಿವಸ ಏನಾಗ, ಸ್ಟೀಲ್ ಡಬ್ಬೆ ಹಾಕಿ ಫ್ರಿಜ್ನಾಗ ಇಟ್ಟರೆ ಅಷ್ಟು ಬೇಕಷ್ಟು ಹುರ್ಕೊಂಡು ತಿನ್ಬಹುದು. ಸ್ಟೀಲ್ ಡಬ್ಬೆ ಇಟ್ಟಾಗ ನೀವು ಹಸಿ ತಿಂದಾಗ ಸ್ವಲ್ಪ 3 ದಿವಸಕ್ಕೆ ಹೈ ಹತ್ತಿ ಹತ್ತಾವ್. ಯಾಕ ಎಲ್ಲಾ ಪದಾರ್ಥದ ಒಂದು ಸೆಲ್ಫ್ ಲೈಫ್ ಅಂತ ಇರ್ತದೆ, ನೀವು ಹೊಲ್ದಾಗಿದ್ದಂಗ್ ಫ್ರೆಶ್ ಅಂತ ಬರಂಗಿಲ್ಲ. ಹಂಗಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ, ಫ್ರೈ ಮಾಡಿದ್ರೆ ಹ್ಯಾಸ್ ಇಫ್ ಹೊಲ್ದ ಅಂತಂದಂಗ ಇರ್ತದೆ. ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ತುಪ್ಪ ಚಾಟ್ ಮಸಾಲಾ ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದೆ. ಸಾಮಾನ್ಯವಾಗಿ ಎಷ್ಟು ದಿವಸದ ಕಾಳನ್ನ ತಾವು ಹಾರ್ವೆಸ್ಟ್ ಮಾಡ್ತಾ ಇದ್ರಿ? ಬಿತ್ತನೆ ದಿನದಿಂದ ಏನ್ ಕಾಳು ತಯಾರಾಗ್ತದೆ, ಸೀತನಿ ತಯಾರಾಗ್ತದೆ, ಯಾವ ಹಂತ ಬಹಳ ಒಳ್ಳೆ ಹಂತ ಅಂತ ನಿಮಗೆ ಅನಿಸ್ತದೆ, ಬಹಳ ಖುಷಿ ಕೊಡುವಂತ? ಪ್ರಾಕ್ಟಿಕಲ್ ಹೇಳಬೇಕಾದ್ರೆ ಬಹಳ ಖುಷಿ ಬರುವಂತದ್ದು, ನಾವೇನ್ ಜ್ವಾಳದ ಬೆದಿ ಏನ್ ಬಿತ್ತೀವಲ್ಲ ಅದ್ರ ಮುಂದೆ ಅಂತ ಸಿತ್ನಿ ಯಾವ್ದು ಬರೋದೇ ಇಲ್ಲ. ಈಗ ನೇಚರ್ ಇಸ್ ಆಲ್ವೇಸ್ ಬಾಸ್. ನಾವೇನ್ ಮಾಡ್ತೀನಿ, ಈಗ ನಾ ಇದನ್ನ ಆಗಸ್ಟ್ ನಾಗ ಬಿತ್ತಿ ಅದನ್ನ ಏರು ಮಾಡಿ ಬಿತ್ತೋದ್ರಿಂದ, ನಾ ಸಾವಯವ ಕೃಷಿ ಇರೋದ್ರಿಂದ ನಾವ್ ಅದನ್ನ ಏನ್ ಮಾಡ್ತೀವಿ, ಈಗ ಆಕಳ ಗೋತಾ ಇದೆ ಹೆಂಡಿ ಗೊಬ್ಬರ ಅದು ಕಂಟಿನ್ಯೂ ಫೀಡ್ ಮಾಡ್ತಿರ್ತೀವಿ, ಅದು ನಮಗೆ 80% ಮಾತ್ರ ರಿಸಲ್ಟ್ ಬರ್ತದೆ, 100ಕ್ಕೆ 100 ಬರಂಗಿಲ್ಲ. ಜ್ವಾಳದ ಬೆದಿಗೆ ಏನ್ ಬರ್ತದಲ್ರಿ ಆ ಟೇಸ್ಟ್ ಬರಂಗಿಲ್ಲ ಆಪ್ತೀನಿ. ಬಟ್ ಹಂಗಂತೇಳಿ ಈ ವೆರೈಟಿ ಜಾಸ್ತಿ ಇಂಪ್ರೂವ್ಡ್ ವೆರೈಟಿ ಇರೋದ್ರಿಂದ ನಿಮ್ಗೆ ಕವರ್ ಆಗಿಬಿಡ್ತದೆ. ಅಂದ್ರೆ ಲೈಕ್ ನೀವು ಅದನ್ನ ಆಲ್ಮೋಸ್ಟ್ 90% ಅನ್ಬಹುದು, 100% ತಪ್ಪಾಗ್ತದೆ. ನಾವು ಬೆದಿದಾಗ ಬಿತ್ತಿದ್ದೆ ದ ಬೆಸ್ಟ್, ಆಮೇಲೆ ಬಿತ್ತಿದ್ದು ಏನ್ ಮಾಡ್ತೀನಿ ಹೊಡಿ ಎಂದು ಬರ್ತದಲ್ಲ ನಮ್ಮ ಕಡೆ, ಹೊಡಿ ಅಂದ್ರೆ ತೆನಿ ಬರೋಕಿನ ಮೊದಲು ಅವ್ ಒಂದ್ಸಲ ನೀರ್ ಬಿಟ್ಟಾಗ ಮತ್ತೆ ಸ್ವೀಟ್ನೆಸ್ ಹೆಚ್ಚಾಗ್ತದೆ. ಅದನ್ನ ಆರ್ಟಿಫಿಷಿಯಲ್ ಪಂಪಿಂಗ್ ಮಾಡ್ತಾನೆ, ಅದನ್ನ ಮ್ಯಾಚ್ ಮಾಡಬಹುದು. ಈಗ ಇಂಥ ಒಂದು ತಂತ್ರಜ್ಞಾನ ಬಳಸಬೇಕು ಅಂತಂದಾಗ ನಿಮಗ ವಿಜ್ಞಾನಿಗಳು ಸಾಕಷ್ಟು ಸಹಾಯ ಮಾಡ್ತಾರೆ, ಗುಲ್ಬರ್ಗ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು. ಬಟ್ ಇನ್ನೊಂದು ಏನಂದ್ರೆ ನನಗೇನು ಒಂದು ಇದಂದ್ರೆ ನಮ್ಮಲ್ಲಿ ಜೋಳದ್ದೇ ಒಂದು ವಿಭಾಗ ಇಲ್ಲ ಸರ್, ನಮ್ಮ ಭಾಗದಲ್ಲಿ ಜೋಳದ ರಿಸರ್ಚ್ ಇದೆಲ್ಲ ನಾವು ಕಡೆಗಾಣಿಸಿದ್ದು ಪದಾರ್ಥದ ಆಗಿಬಿಟ್ಟದ. ಬಟ್ ಅದಕ್ಕೆ ನಾನು ಇದನ್ನು ಚಾಲೆಂಜ್ ತಗೊಂಡು ಮಾಡ್ಲಿಕ್ಕೆ ಈಗ ಅಫ್ಕೋರ್ಸ್ ಈ ಮಾಡೋದ ಸಭೆ ಎಲ್ಲ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ನ್ಯೂಸ್ ಹೋಗ್ಯದ. ಈಗ ಮತ್ತೊಂದು ಹೇಳ್ಬೇಕಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಒಂದು ಸಿತ್ನಿ ಸೊಲ್ಲಾಪುರದೊಳಗೆ ಫೇಮಸ್ ಅದ, ಬಟ್ ಅಲ್ಲಿ ನನಗೆ ಕರೆದ್ರೆ ನನ್ನಿಂದ ಮಾರ್ಕೆಟಿಂಗ್ ಸ್ಟ್ರಾಟಜಿ ತಗೊಳಿರ್ತಾರೆ. ಜೋಳ ಸಂಶೋಧನಾ ಕೇಂದ್ರ ಇದೆ ಇದೆ ಅಲ್ಲಿಂದ ಕೃಷಿ ವಿಜ್ಞಾನ ಹೆಡ್ ಡೀನ್ ಅವ್ರು ನಂಗೆ ಕಾಲ್ ಮಾಡಿದ್ರು, ಸರ್ ಬಂದು ನೀವು ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ರಿ, ಅವ್ರ 3 ವರ್ಷ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡ್ಯಾರ ಹೆಂಗ್ ಮಾಡ್ತಾರೆ ಅಂತೇಳಿ. ಸೊ ಅವ್ರು ಬಹಳ ಖುಷಿ ಇದಾರೆ ನೀವು ಬಂದ್ರೆ. ಹಂಗಾಗಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಅಫ್ಕೋರ್ಸ್ ರಿಕಗ್ನೇಷನ್ ಇರ್ತದೆ. ಅಲ್ಲಿಗೆ ಒಂದು ಎಕ್ಸಾಂಪಲ್ ಅಡ್ಡಿಲ್ಲ. ಈಗ ನೀವೇನು 1 ಎಕರೆದಿಂದ ಒಮ್ಮೆ ಹೆಚ್ಚಿಗೆ ನೀವು ಏರಿಯಾದೊಳಗೆ ಬೆಳೆಯಕ್ ಶುರು ಮಾಡಿದ್ರೆ ಈಲ್ಡ್ ಕೂಡ ಹೆಚ್ಚಿಗೆ ಬಂತಲ್ಲಿ ಬಂತು. ಮತ್ತೆ ಈಗ ತಾವು ಹೇಳ್ದಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಬಹಳ ಮುಖ್ಯ ಆಗ್ತದೆ. ಯಾರಿಗೆ ನೀವು ತಲುಪಿಸಬೇಕು, ಯಾರಿಗೆ ಮಾರಾಟ ಮಾಡಬೇಕು, ಎಲ್ಲೆಲ್ಲಿ ಮಾರಾಟ ಮಾಡಬೇಕು, ಎಷ್ಟಕ್ಕೆ ಮಾರಾಟ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ನಿಂತು ಬಿಡ್ತಾವ. ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ, ಆಮೇಲೆ ಸರಬರಾಜು ಮಾಡೋದಾಗ್ಲಿ, ಇವೆಲ್ಲ ಒಂದ್ ಸ್ವಲ್ಪ ಸವಾಲುಗಳೇ ಅಂತ ಹೇಳ್ಬಹುದು. ಸರ್ ಸ್ಟಾರ್ಟಿಂಗ್ ಸೀತ್ನಿ ತಿನ್ನಿ ಅದನ್ನ ಹಿಡಿದು ಮುಗಿಯುವವರೆಗೆ ಚಾಲೆಂಜೇ ಇದೆ. ಯಾಕಂದ್ರೆ ನಾವು 1-2 ದಿವಸ 4 ದಿವಸ ಲೇಟ್ ಮಾಡಿದ್ರೆ ಕೆಳಗಿನ ಬಿಳಿ ಆಗ್ತಾವ, ಮ್ಯಾಗಿನ ಹಸಿ ಬರ್ತದೆ, ಹೌದು ಆ ರುಚಿ ತಪ್ಪದು. ಸೊ ಅದನ್ನ ಎವ್ರಿ ಡೇ ಹೊಲದಾಗ ಮಾನಿಟರ್ ಮಾಡಿ ಲೇಬರ್ ಟ್ರೈನಿಂಗ್ ಕೊಟ್ಟು ಅದನ್ನ ಈ ಚಿತ್ನಿ ಬರೀ ಕೈ ತಿಕ್ಕಿದ್ರೆ ಬಿಚ್ಚು ಬಿಡ್ತಾವ. 85-90% ಡಿಸ್ಪೋಸಿಬಲ್ ರೇಟ್ ಅದ, ಅಂದ್ರೆ ಬಿಚ್ಚು ಬಿಡ್ತಾವ. ಅದನ್ನ ನಾವು ಕ್ಲೀನ್ ಆಗಿ ಜರಡಿಗೆ ಹಾಕಿ ಮತ್ತೆ ಕೇರಿ ತೂರಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ. ಗುಲ್ಬರ್ಗ ಬರೋಕಿನ ಮೊದಲು ಈಗ ನಂದು ಏನದು ಲಾಸ್ಟ್ 3 ವರ್ಷ ಮಾಡಿದ್ರಿಂದ ಎಲ್ಲರಿಗೆ ಗೊತ್ತದಕ್ಕೆ ನಮ್ದು ಲೋಕಲ್ ಬ್ರ್ಯಾಂಡ್ ಚಲೋ ಅಂತ ಹೇಳಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಫ್ ಕೆಜಿ ಪ್ಯಾಕೆಟ್ ಮಾಡಿದ್ದೆ, ನಂದು 250 ರೂಪಾಯಿ ಕೆಜಿ ಇರ್ತದೆ. ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಗೆ, ನಾನು ಮಾರ್ಕೆಟ್ ಏರ್ ಇಳಿತಕ್ಕೆ ನಾನು ಲೆಕ್ಕ ಹಾಕಂಗಿಲ್ಲ ಸರ್. ಈ ಸಂಡೆ ಸಾಟರ್ಡೆ ಹಬ್ಬ ಬಂದಾಗ 400 ಕಿಲೋ ಮಾರ್ತಾರೆ, 500 ರೂಪಾಯಿ ಕಿಲೋ ಮಾರ್ತಾರೆ. ಸಂಕ್ರಾಂತಿ ಬಂದಾಗ ನಾವು ರೈತರಿರೋದ್ರಿಂದ ನಾನು 250 ಮಾರ್ತೀನಿ, ಒಂದೇ ರೇಟು. ಆಕ್ಚುಲಿ ಬಹಳ ಜನ ಅಂತಾರೆ ಇಲ್ರಿ ಇವತ್ತು 400 1000 ಇಲ್ಲಿ ಮಾರ್ಕೆಟ್ ನಾಗ, ನಾವು ರೈತಾಗಿ ನನಗೆ ಎಷ್ಟು ಬೇಕು ಅಷ್ಟೇ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ, ತಿಂದು ಡೈಜೆಸ್ಟ್ ಆಗಲ್ಲ. ಸೊ 250 ರೂಪಾಯಿ ಕೆಜಿ ಮಾರ್ತೀನಿ ನಾನು ಮಾರ್ಕೆಟ್ ಏನೇ ಆಗ್ಲಿ. ಯಾಕಂದ್ರೆ ಬೇರೆ ಕಡೆ ಸೋಲಾಪುರ ಮಹಾರಾಷ್ಟ್ರ ಬರ್ತಾವ, ಅವ್ರು 300-400 ಮಾರ್ತಾರೆ, ನನಗೆಲ್ಲ ಗೊತ್ತದ ಮಾರ್ಕೆಟ್ ಬಗ್ಗೆ. ಅದ್ರ ಸ್ಟಡಿ ಮಾಡಿ 250 ರೂಪಾಯಿ ನನಗೆ ವರ್ತ್ ಅನಿಸ್ತು. ನನ್ನ ಲೇಬರ್ ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ನನಗೆ ಒಂದು 4 ದುಡ್ಡು ಬಿಡ್ತಾ ಒಂದು ಗೊತ್ತಾಯ್ತು. ನಾನು ಕೃಷಿ ವಿಜ್ಞಾನ ರಾಜ್ಯಗಳ ಸರ್ ಜೊತೆ ಮಾತಾಡಿದೆ, ಲಾಸ್ಟ್ 3 ವರ್ಷದಿಂದ ನಾನು ರೇಟ್ ಏರಿಸೇ ಇಲ್ಲ. ಬಹಳ ಜನ ಅಂತಾರೆ ಇಲ್ರಿ ನೀವು ಅಷ್ಟೇ ಇಟ್ರಲ್ಲಿ ರೇಟು ಸಾಕಂತ ಹೇಳ್ಬಿಡ್ತು. ಹಿಂಗಾಗಿ ಅದೊಂದು ನಂಗೆ ಒಂದು ಬ್ರ್ಯಾಂಡಿಂಗ್ ಆಗ ಸರ್. ಸ್ಟಾರ್ಟಿಂಗ್ ನಂಗೆ ಮಾಡ್ಲಿಕ್ಕೆ ಅಡ್ವಾಂಟೇಜ್ ಅಂದ್ರೆ ನಾವು ಪ್ರೈಸ್ ಟೆಂತ್ ಆಗಿಲ್ಲ, ನಾನು ಹೆಚ್ಚು ಸಿಗ್ತದೆ ಅಂತ ಹೇಳಿ ಹೆಚ್ಚು ಓಡಿಲ್ಲ, ಕಮ್ಮಿ ಸಿಗ್ತಂತ ಟೆನ್ಷನ್ ಆಗಿಲ್ಲ. ನಂದು ರೇಟ್ ಫಿಕ್ಸ್ ಇರೋದ್ರಿಂದ ತಾನೇ ಗೊತ್ತಾಯ್ತು. ನಾನು ಮೌತ್ ಪಬ್ಲಿಸಿಟಿ ಮಾಡಿದೆ, ನಾ ಆಕ್ಚುಲಿ 2-3 ತಾಸು ಸ್ಟಾರ್ಟಿಂಗ್ ಆಗ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ಹೆಂಗ್ ಅನಿಸ್ತೀನಿ ನಿಮ್ಗೆ, ಸ್ವಂತ ಫೋನ್ ಮಾಡ್ತೀವಿ ಎಲ್ಲರಿಗೆ ಫೋನ್ ಎಲ್ಲರಿಗೆ ಸರ್. ನಾನು ಡೈಲಿ 250-300 ನನ್ನ ಕಾಲ್ ಹಿಸ್ಟ್ರಿ ಅದ, 300 ಜನರಿಗೆ ನಾ ಯಾರಿಗೆ ಕೊಡ್ತೀವಿ ಎಲ್ಲರಿಗೆ ಕಾಲ್ ಮಾಡ್ತಿದ್ದೆ. ಸೊ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ. ಮತ್ತೆ ನಿಮ್ದು ಒಕ್ಕಲ್ತನ ಕೆಲಸ ಏನಾಗಬೇಕು ಈ ಟೈಮ್ ಒಳಗೆ ನೀವು ಫೋನ್ ಮಾಡ್ಕೋತಿದ್ರೆ? ಇಲ್ಲ ಸರ್, ಈ ಟೈಮಿನ ಬರೀ ನಾನು ದಿನದ 2-3 ತಾಸು ಅಷ್ಟೇ ಹೊಲಕ್ಕೆ ಹೋಗಿರ್ತೀನಿ, ಬಾಕಿ ಟೈಮ್ ಗುಲ್ಬರ್ಗ ಇರ್ತೀನಿ, ರೆಸ್ಟ್ ಆಫ್ ದಿ ಟೈಮ್ ನಾ ಊರಾಗಿರ್ತೀನಿ. ಈ ಸೀತ್ನಿ ಬಂದಾಗ ಮಾತ್ರ ನಾನು ಗುಲ್ಬರ್ಗ ಇರೋದು ಅಡ್ವಾಂಟೇಜ್ ಏನಂದ್ರೆ ಸುಮಾರು ಜನ ನಂಗೆ ಭೇಟಿ ಆಗ್ಬೇಕಂತಾರೆ, ಕ್ಯೂರಿಯಾಸಿಟಿ ಈ ಹೆಂಗ್ ಮಾಡಿ ಅಂತ ಕೇಳ್ತಾರೆ. ಈ ಸ್ಟಾರ್ಟಿಂಗ್ ಏನಾಯ್ತಿದ್ದು 400-500 ರೂಪಾಯಿ ಮಣ ಬರೀ VVIP ಮಂದಿ ತಿನ್ನದಷ್ಟೇ ಅಂತ ತಲೆಗೆ ಬಂದಿತ್ತು. ಅದಕ್ಕೆ ನಾನು 250 to 1 kg 125 120 ಅರ್ಧ ಕಿಲೋ ಇವತ್ತು ಯಾರಿಗೂ ದೊಡ್ಡ ಮಾತಿಲ್ಲ. ಒಂದು ಪಾನಿಪುರಿ ಅಂಗಡಿ ಹೋದ್ರೆ ಒಂದು ಫ್ಯಾಮಿಲಿ 200 ಬಿಲ್ ಆಗ್ತದೆ. ಸೊ ಹಿಂಗಾಗಿ ನನಗೆ ಅನಿಸ್ತು ಅಫೋರ್ಡೆಬಲ್ ಅನಿಸ್ತು. ಅದಕ್ಕೆ 120 ರೂಪಾಯಿ ಒಂದು ಪ್ಯಾಕೆಟ್ ಮಾರೋದ್ರಿಂದ ನಂಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಮೇಂಟೈನ್ ಮಾಡೋದ್ರಿಂದ ಏನಾಯ್ತು, ಮಾರ್ಕೆಟ್ ಹೆಚ್ಚಾಯ್ತು. ಸೊ ನಂಗೆ ಅದು ಇನ್ಸ್ಪಿರೇಷನ್ ಬಂತು, ಯಾಕೆ ಮಾಡ್ಬಾರ್ದು ಅಂತ ಇಮಿಡಿಯೇಟ್ ಸ್ಟೆಪ್ ತಗೊಂಡೆ ಕಂಟಿನ್ಯೂ ಆಯ್ತು. ಈಗ ನಾನು ಏನ್ ಬೆಳೀತದೆ ಡೈಲಿ 70-80 ಕಿಲೋ ನನ್ನ ದಿನ ಮಾರಾಟ ಆಗ್ತದೆ. ಎಷ್ಟು ದಿವಸ ಇದು ನನ್ನ ಸರ್? ನಾನು ಆಕ್ಚುಲಿ 3 ತಿಂಗಳು ಕೊಡ್ತೀನಿ, ಈಗ 3 ತಿಂಗಳು ನವೆಂಬರ್ 25 ಚಾಲು ಮಾಡೀನಿ. ಸೊ March 1st ತನಕ ಕೊಡ್ತೀನಿ. ಅಂದ್ರೆ ಈಗ ಲಾಸ್ಟ್ ಇನ್ನೊಂದು 8 ದಿವಸ ಕೆಳಗೆ ಒಂದು 2 ಎಕರೆ ಬಿತ್ತೀನಿ ಸರ್, ಅದು ಕಂಪ್ಲೀಟ್ ನೀರಾವರಿ ಅದ. ಸರ್ ಏನಾಗ್ತದೆ ಈಗ ಕೆಲವೊಂದು ಸೀಸನ್ಸ್ ಬರ್ತಾವ, ಈಗ ಫಾರ್ ಎಕ್ಸಾಂಪಲ್ 26 ಜನವರಿ ನ್ಯೂ ಇಯರ್ ಸಂಡೆ ನಾನು ಇರೋದು ಏರಿಯಾ ಕೋವಾಪ್ಲಾಟ್ ಸರ್, ಕೋವಾಪ್ಲಾಟ್ ನಂಗೊಂದು ಅನುಕೂಲ ಆಗ್ಯದ. ಅಲ್ಲೆಲ್ಲ ಸೀತ್ನಿ ಲವರ್ಸ್ ಇದಾರ, ಆಲ್ಮೋಸ್ಟ್ ಯಾರು ಸೀತ್ನಿ ತಿಂತಾರೋ ಅವ್ರು ಆಲ್ಮೋಸ್ಟ್ ಅಲ್ಲಿ ಅಂದ್ರೆ ಲೈಕ್ ಅಫೋರ್ಡೆಬಲ್ ಅನ್ಬಹುದು ನೀವು. ಅಥವಾ ಯೂಶಲಿ ಕೆಲವೊಂದು ಸಮಾಜ ಬಹಳ ಲೈಕ್ ಮಾಡ್ತಾರೆ, ನಮ್ದು ಜೈನ್ ಸಮಾಜ ಅನ್ರಿ, ಮಾರ್ವಾಡಿ ಸಮಾಜ ಅನ್ರಿ, ಬ್ರಾಹ್ಮಿಣ್ಸ್, ಇವೆಲ್ಲ ಏನಾಗ್ತದೆ ಪ್ರಿಫರ್ ಮಾಡ್ತಾರೆ. ಆಕ್ಚುಲಿ ಅವರು ದೇಲಿ ಅದ್ರದ್ದು ಮುಂಜಾನೆ ನಾಷ್ಟ ಅಂತ ಮಾಡೇ ಆ ಟೈಪ್ ಇರೋದ್ರಿಂದ ಆ ಏರಿಯಾ ಒಳಗೆ ಚಲೋ ಮಂದಿ ಇರೋದ್ರಿಂದ ಮತ್ತೆ ಎಲ್ಲರೂ ರೀಚ್ ಆಗಿ ಚಲೋ ಆಯ್ತಿಲ್ಲ, ಇಲ್ಲಿ ಸಿಗ್ತಾವ ರೇಟ್ ಫಿಕ್ಸ್ ಇರ್ತದ ಅಂದ್ ನಂಗೆ ಬಹಳ ಟಫ್ ಆಯ್ತು. ಸ್ಟಾರ್ಟಿಂಗ್ ಅಷ್ಟು ಈಸಿ ಇರಲಿಲ್ಲ, ದಿನ 30-40 ಕಿಲೋ ಉಳಿತಿದ್ದು ನಾನು ಬಹಳ ಫೇಸ್ ಮಾಡಿನಿ. ಲಾಸ್ಟ್ 2 ವರ್ಷದಿಂದ ಕಂಫರ್ಟೇಬಲ್ ಇದಕ್ಕಾಯ್ತಂದ್ರೆ ಕ್ವಾಲಿಟಿ ನಾನು ದಿನಕ್ಕೆ ದಿನ ಇಂಪ್ರೂವ್ ಮಾಡಿ ನಾ ಯಾವಾಗೇ ಫೋನ್ ಬರಲಿ ಫೋನ್ ಅಟೆಂಡ್ ಮಾಡ್ತೀನಿ. 1/2 kg ಅಂದ್ರೂ ಒಯ್ದು ಕೊಟ್ಟು ಬರ್ತೀವಿ, ಹೋಮ್ ಡೆಲಿವರಿ ಅಂತಿಲ್ಲ ಬಟ್ ಕೆಲವೊಂದು ಎಕ್ಸ್ಕ್ಯೂಸ್ ಕೇಸ್ ಇದ್ದಾಗ ಕೊಟ್ಟಿರ್ತೀವಿ. ಈ ಸಲ ಏನ್ ಮಾಡಿ ಸರ್, ಗುಲ್ಬರ್ಗ ಒಂದು 6 ಪಾಯಿಂಟ್ ಎಕ್ಸ್ಟ್ರಾ ಮಾಡೀನಿ, ಓಂ ನಗರದ್ರಿ, ಜಯನಗರ, ಈ ರಾಮ ಮಂದಿರ, ಅಲ್ಲಿ ನಮ್ಮ ಮಂದಿ ಬಲ್ಲಿ ದೂರ ಆಗ್ತದೆ. ನಾ ಯಾರಿಗೆ ಕೊಟ್ಟಿನಿ, 250 ಜಾಸ್ತಿ ಮಾರೋದಿಲ್ಲ. ನಮ್ಮ ಡೀಲರ್ಸ್ ಹೆಂಗಿದ್ದಾರೆ, ಅವ್ರು 250 ಜಾಸ್ತಿ ಮಾರಂಗಿಲ್ಲ, ಹಿಂಗಾಗಿ ಅಲ್ಲಿನೂ ಅಡ್ವಾಂಟೇಜ್ ಚಲೋ ಆಗಿದೆ, ಅವ್ರಿಗೂ ಹೆಲ್ಪ್ ಆಗ್ಯದ. ಜನರೇ ಬಂದು 120 ಕೊಡೋ ಪ್ಯಾಕೆಟ್ ಒಯ್ದಿರ್ತಾರೆ, ಅವ್ರು ಬಹಳ ಪರೇಷನ್ ಆಗಿದೆ, ಏನ್ ರೇಟ್ ಕೇಳಕ್ಕೆ ನಮ್ಮಲ್ಲಿ 120 ಕೊಡ, ಅದು ದಟ್ಸ್ ಕಾಲ್ಡ್ ಮಾರ್ಕೆಟಿಂಗ್ ಸರ್. ಅವ್ರ ನಂಬಲ್ ತಗೊಂಡು 300 ಮಾರ್ತಾರೆ, ನನ್ನ ಮಾರ್ಕೆಟ್ ಹಾಳಾಗ್ತದೆ, ನನ್ನ ಕಸ್ಟಮರ್ ಹಾಳಾಗ್ತಾರೆ. ಅದಕ್ಕೆ ನಮ್ದೇನು ಯಾರು ಲವ್ ಸೀತ್ನಿ ಬೇಕಂತಾರೋ ಅಲ್ಲಿ ಸೀಸನಲ್ ಪ್ರಾಡಕ್ಟ್ ಇರೋದ್ರಿಂದ ಇದು ಎಕ್ಸ್ಪ್ಲಾಯ್ಟ್ ಮಾಡಲಾದೆ ಇದನ್ನ ಎಕ್ಸ್ಪೋಸ್ ಮಾಡ್ಬೇಕಂತ ನಂದಿದ್ದು. ಸುಮ್ಮನೆ ರೊಕ್ಕ ಸಲಗ್ ಮಾಡೋದಲ್ಲ, ಕಾನ್ಸೆಪ್ಟ್ ರೀಚ್ ಆಯ್ತಂದ್ರೆ ಮುಂದೆ ಎಲ್ಲರಿಗೆ ಹೆಲ್ಪ್ ಆಗ್ತದೆ ಅಂತ. ಈಗ ನೀವು ಮಾಡ್ತಾ ಇರುವಂತದ್ದು ಏನು ಔಟ್ಲೆಟ್ಸ್ ಮಾಡಿರಿ, ಒಂದು 6-7 ಕಡೆ ಮಾಡಿರಿ ಅಂತ ಹೇಳಿದ್ರೆ, ಇದನ್ನ ನೋಡಿ ಮತ್ತೆ ಬೇರೆಯವರು ಕೂಡ ತಯಾರಾಗಿರ್ಬೇಕಲ್ಲ, ನಮ್ ಕಡೆ ಕಳಸ್ರಿ ಅಂತ ಹೇಳಿದ್ರೆ. ಇದು ಗುಡ್ ಕ್ವಶನ್. ಇದು ಮಾರ್ಕೆಟಿಂಗ್ ಸರ್, ಇಲ್ಲಿ ಔಟ್ಲೆಟ್ ನಾಗ 10 kg ಇರ್ತದೆ, ನಾ ಬರೀ ಅವ್ರಿಗೆ 6 kg ಕೊಡ್ತೀನಿ ಸರ್. ಯಾಕಂದ್ರೆ ಒಂದು ಸ್ಕ್ಯಾರ್ಸಿಟಿ ಇರಬೇಕು, ಉಳಿದಾಗ ಏನಾಗ್ತದೆ ಕಿಮ್ಮತ್ ಇರಂಗಿಲ್ಲ, 2 ಪ್ಯಾಕೆಟ್ 3 ಪ್ಯಾಕೆಟ್ ಹೋದ್ರೆ ಮೂತಿ ಹಂಗ ಮಾಡ್ತಾರ ಅವ್ರು, ನಮ್ ಮೆಹನತ್ ನೋಡಂಗಿಲ್ಲ ಅವ್ರು. ಟ್ರೇಡರ್ ಏನಾಗ್ತಾರೆ ರೊಕ್ಕ ಸಲ ಮಾಡ್ತಾರ, ಅದಕ್ಕೆ ಅವ್ರಿಗೆ ಕ್ವಾಲಿಟಿ ಕೊಟ್ಟು ಸ್ವಲ್ಪ ಕೊಟ್ಟು ಅವ್ರು ಖುಷಿ ಇರ್ತಾರೆ, ನಾವು ಖುಷಿ. ಮತ್ತೆ ಸಂಜೆ ಬೇಕಾದ್ರೆ ಮತ್ತೆ ಕೊಡ್ತೀವಿ, ಅಂದ್ರೆ ನಮ್ಮಲ್ಲಿ ಸ್ಟಾಕ್ ಇರೋದು 2 ಬರೋದ್ರಿಂದ ಅವ್ರು ಯಾವಾಗ ಫೋನ್ ಮಾಡ್ತಾರೆ ಅವ್ರಿಗೆ ಖುಷಿ ಇದ್ದಾರೆ, ನಾವು ಖುಷಿ ಇದ್ದಾರೆ, ಅವ್ರಿಗೆ 1 ಉಸಾನ ಆಗ್ಬಾರ್ದು, ಅವ್ರ ಬಳಿ ಕಸ್ಟಮರ್ ಹೆಚ್ಚಾಗ್ಯಾರ, ನಮ್ದು ಕಸ್ಟಮರ್. ಈ ವರ್ಷ ಮಾತ್ರ ಕೊಟ್ಟಿದ್ದೆ, 2 ನಾನು ಸ್ವಂತ ಮಾರ್ಕೆಟ್ ಮಾಡಿದ್ವಿ. ಸುಮಾರು ಜನ ಅಂದ್ರೆ ಇಲ್ಲ ಸರ್ ನಾನು ದೂರ ಆಗ್ತದೆ ಬರ್ಲಿ ಕಮಣ, ಕೆಲವೊಂದು ಏರಿಯಾದಾಗ ಇನ್ನೇನು ಬರೀ 25% ಅಷ್ಟೇ ಕವರ್ ಮಾಡಿ ಸರ್. ಈಗ ರೀಸೆಂಟ್ ಆಗಿ ಆರ್ಚಿಡ್ ಮಲ್ಲ ನಮ್ಮ ರಾಘು ಮೈಲಾಪುರ ಸರಿಗೆ ಭೇಟಿ ಆಗಿದೆ, ಅವ್ರು ಬಹಳ ಖುಷಿ ಆದ್ರು, ಇಲ್ಲ ನೀವು ಮಾಡ್ರಿ ಅಂತ. ಈಗ ಇನ್ನೊಂದು 4-5 ದಿವಸ ಒಂದು ಆರ್ಚಿಡ್ ಮಾಲ್ ಎಕ್ಸ್ಕ್ಲೂಸಿವ್ ಒಂದು ಹೊರಗೆ ಒಂದು ಔಟ್ಲೆಟ್ ತೆಗಿಲಿಕ್ಕೆ ಅಂದ್ರೆ, ಈಗ ಅಲ್ಲಿ ಒಂದು ರಿಲಯನ್ಸ್ ಔಟ್ಲೆಟ್ ಇದೆ, ಸುಮಾರು ಜನ ಸ್ಟೆಪ್ ಇನ್ ಬಹಳ ಮಂದಿ ಬರ್ತಾರೆ, ಅಲ್ಲಿ ಕೂಡ ಸೇಮ್ ಇದೇ ರೇಟ್ ಇಡೋ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಸುಮಾರು ಜನ ನಂಗೆ ಸಪೋರ್ಟ್ ಮಾಡ್ಯಾರ, ಇಟ್ಸ್ ನಾಟ್ ನಂಗೆ ಒಬ್ಬಂದೇ ಅಂತಲ್ಲ, ಯಾರ ಕ್ವಾಲಿಟಿ ನೋಡಿಲ್ಲ ನೀವು ಮಾಡ್ರಿ ಅಂತ ಹೇಳಿ ಸಪೋರ್ಟ್ ಮಾಡ್ಯಾರ, ನಂಗೆ ಅಡ್ವಾಂಟೇಜ್ ಅದ. ಬಟ್ ಟಫ್ ಜಾಬ್ ಇತ್ತು, ಅದನ್ನ ಕವರ್ ಮಾಡಿ ಅಡ್ಡಿಲ್ಲ. ಈಗ ನೀವು ಸ್ಟಾರ್ಟ್ ಮಾಡಿದ್ದು ಗ್ರಾಹಕರ ಸಂಖ್ಯೆ ಎಷ್ಟರಿಂದ ಶುರು ಮಾಡಿದ್ರಿ, ಈಗ ಎಷ್ಟು ಮಂದಿ ಗ್ರಾಹಕರು? ನಾ ಸ್ಟಾರ್ಟ್ ಮಾಡಿದ ಒಂದು 60-70 ಜನ ಅಷ್ಟೇ ಇದ್ರು, ಆಮೇಲೆ ಫಸ್ಟ್ ಇಯರ್ 200-300 ಜನ ಆದ್ರು, ಈಗ more than 2,000 ಕಸ್ಟಮರ್ಸ್ ಇದಾರೆ. ನನ್ನ ಗ್ರೂಪ್ ಅದ, ಡೈಲಿ ಮೆಸೇಜ್ ಹಾಕ್ತೀನಿ ಅವ್ರು, ಮತ್ತೆ ಮುಂದೆ ಆ ಮೆಸೇಜ್ ಅವ್ರ ಗ್ರೂಪ್ ನಾಗ ಫಾರ್ವರ್ಡ್ ಮಾಡ್ಕೋತಾರೆ. ನಂಗೆ ಸೋಷಿಯಲ್ ಮೀಡಿಯಾ, ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೆಲ್ಲ, ಇದು ಬಹಳ ಉಪಯೋಗ ಆಗ್ಯದ. ಅವರಿಗೆಲ್ಲ ಫೋಟೋ ಅಂದ್ರೆ ಲೈವ್ ಹಾಕಿರ್ತೀನಿ, ಯಾವುದೇ ರೀತಿ ಶುಗರ್ ಕೋಟಿಂಗ್ ಫಿಗರ್ ಇರಂಗಿಲ್ಲ, ಹೊಲ್ದನ್ ಫೋಟೋ ಆಗಲಿ ನನ್ನ ಫೋಟೋ ಆಗಲಿ ಡೈರೆಕ್ಟ್ ಇರ್ತದೆ. ಹೀಗಾಗಿ ನಂಗೆ ಅದೊಂದು ಲಾಸ್ಟ್ 2 ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಬಹಳ ಹೆಲ್ಪ್ ಆಗ್ಯದ. ಕ್ವಾಲಿಟಿ ಪ್ಲಸ್ ಅಪ್ರೋಚ್ ಮಾರ್ಕೆಟಿಂಗ್ ಸರ್, ಇಷ್ಟೆಲ್ಲ ಸ್ವಂತ ನಾನೇ ಮಾಡಿ ಸರ್. ನನ್ನ ಫಾರ್ಮಾ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಮಾರ್ಕೆಟ್ ಸರ್ವೆ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಮುಂದೆ ಕಾನ್ಫಿಡೆನ್ಸ್ ಇದೆ. ಹೌದು, ವಿ ಶುಡ್ ನೋ ಅವರ್ ಪ್ರಾಡಕ್ಟ್ ಅಂದ್ರೆ ಏನಂತ ಗೊತ್ತಿರೋ ನಾವು ಏನ್ ಮಾಡ್ಲಿಕ್ಕೆ. ಹಂಗಾದಾಗ ಕಸ್ಟಮರ್ ಸರಿ ಕಣ್ಣ ಕಣ್ಣಿಟ್ ಮಾತಾಡ್ಬೇಕು ನಾವು, ರೊಕ್ಕದ ವಿಷಯ ಅಲ್ಲ. ಕ್ವಾಲಿಟಿ ಕೊಟ್ಟಾಗ 90% ರಿಜೆಕ್ಷನ್ ಆಗ್ತದೆ, ರಿಜೆಕ್ಷನ್ ತಗೊಂಡು ಮತ್ತೆ ಮುಂದೆ ಹೋಗು ತಾನೇ ಬರ್ತದೆ. ಅಡ್ಡಿಲ್ಲ. ಈಗ ಲೋಕಲ್ ಮಾರ್ಕೆಟ್ ಅಂತೂ ತಾವು ಸಾಕಷ್ಟು ಡೆವಲಪ್ ಮಾಡ್ಕೊಂಡಿರಿ, ಬೇರೆ ಕಡೆ ಕಳಿಸುವಂತಹ ವ್ಯವಸ್ಥೆ ಏನಾದ್ರು ಮಾಡ್ತಾ ಇದ್ರಿ? ಇದೆ ಸರ್, ಈಗ ಸದ್ಯ ಬೆಂಗಳೂರು ಮತ್ತೆ ಬಳ್ಳಾರಿ ಬಿಜಾಪುರ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರೆ, ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಒಳಗೆ ಏನ್ ಮಾಡಿ, ಒಂದು 5-5 kg ಹಾಕಿ ಒಂದು 5-6 ತಾಸು ಫ್ರಿಜ್ ನಾಗ ಇರ್ತೀವಿ ಸರ್. ಡಿಫ್ರೀಸ್ ಆಗ್ತದೆ, ಡಿಫ್ರೀಸ್ ಆದಾಗ ಅದನ್ನ ಪ್ಯಾಕ್ ಮಾಡಿ ಕಟ್ಟರೆ 48 hours ಅದೇ ಸ್ಟೇಜ್ ನಾಗ ಇರ್ತದೆ. 48 hours ಮನೆ ಹೋದ್ಲೆ ಅವ್ರ ಮತ್ತೆ ಓಪನ್ ಮಾಡಿ ಮತ್ತೆ ಯಥಾ ಪ್ರಕಾರ ಯೂಸ್ ಮಾಡಬಹುದು. ಈಗ ಅದೊಂದು ಹೊಸ ಟೆಕ್ನಾಲಜಿ ಉಪಯೋಗ ಅದ. ಈಗ ಲಾಸ್ಟ್ ಇಯರ್ ಫಾರಿನ್ ಕಳಿಸಿದ್ದೆ, ಒಂದು 10 kg ಸೇಫ್ ಹೋಗಿ ಮುಟ್ಟಾವ ಸರ್, ಸೇಫ್ ಹೋಗಿ ಮುಟ್ಟೆ. ಬಟ್ ಅದು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ, ಅದನ್ನ ಕಸ್ಟಮರ್ಸ್ ಅಂತಲ್ಲ ಈಗ ಯಾರು ಖಾಯಿಸಿದ್ದವ್ರು ಒಯ್ದಾರ ಸರ್, ಅವ್ರು ಬಹಳ ಹ್ಯಾಪಿ ಇದಾರಿ, ಬಹಳ ಚಂದ ಮುಟ್ಟೆವ, ನಾವು ಎಂಜಾಯ್ ಮಾಡ್ಲಿಕ್ಕೆ. ಒಂದು ತಿಂಗಳು ಫ್ರೀಜರ್ ನಾಗ ಇಟ್ಟು ಒಂದು ತಿಂಗಳು ತಿಂದಾರ ಅವರು. ಫ್ರೀಜರ್ ನಾಗ ಇಟ್ಟರೆ ಏನಾಗಲ್ಲ ಸರ್, ಏನಾಗುದಿಲ್ಲ. ಫ್ರೀಜರ್ ನಾಗ ಇಟ್ಟರೆ 6 ಏನಾಗಲ್ಲ ಸರ್, ಫ್ರೀಜರ್ ಹೊರತೆಗಬೇಕು, ತೆಗೆದು 10 ಸ್ವಲ್ಪ ಬಿಸಿ ನೀರಾಗ ಎದ್ದಬೇಕು, ಆಸ್ ಇಫ್ ಮತ್ತೆ ನೀರೊಳಗೆ ಎದ್ದ ಮೇಲೆ ಮತ್ತೆ ಸೀತ್ನಿ ಫ್ರೆಶ್ ಹೊಲ್ದಾಗ ಬಂದಾಗ ಬರ್ತಾವ. ಅದೊಂದು ಅಡ್ವಾಂಟೇಜ್, ಅದೇ ರುಚಿ ಇರ್ತದೆ ಮತ್ತೆ. ಇಲ್ಲ ಸರ್, 10% ವೇರಿಯೇಷನ್ ಆಗಿ 10% ಆಗ್ತದೆ ಸರ್, ಡೆಫಿನೆಟ್ಲಿ. ಫ್ರಿಜ್ ನೊಳಗೆ ಇಟ್ಟು ಕೂಡಲೇ ಅದ್ರದ್ದು ಒಂದ್ ಸ್ವಲ್ಪ ರುಚಿ ಅಫ್ಕೋರ್ಸ್ ಚೇಂಜ್ ಆಗ್ತದೆ. ಬಟ್ ಫ್ರೈ ಮಾಡಿದಾಗ ಸರ್, ಹುರಿತೀವಲ್ಲ, ಹುರಿದಾಗ ನಿಮ್ಗೆ ಏನು ಗೊತ್ತ, ಇದು ಸ್ಪೆಷಾಲಿಟಿ ಅಂದ್ರೆ ಇದು ಹುರಿದು ತಿನ್ನೋದು ಬಹಳ ಚಲೋ. ಹುರಿದು ತಿನ್ನೋದ್ರಿಂದ ಏನಾಗ್ತದೆ ಸರ್, ಫ್ರೈ ಮಾಡಿದಾಗ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಹೊರಗೆ ಬಂದಿರ್ತದೆ, ನೀರ್ ಹೊರಗೆ ಕಳಿಸಬೇಕು ಅನ್ನುವಂಥದ್ದು ಏನಾದರೂ ವಿಸ್ತಾರ ಮಾಡಬೇಕು ಅಂತ ಈ ಸಲ ಪ್ಲಾನ್ ಮಾಡಿದ್ ಸರ್. ಅಂದ್ರೆ ಒಂದು ಹೊಸ ಟೆಕ್ನಾಲಜಿ ಬರ್ತದೆ ಹೇಳಿ, ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ IQF ಅಂತ ಬರ್ತದೆ. ಅದೊಂದು ದೊಡ್ಡ ಮಷೀನ್ ಬರ್ತದೆ. ಆ ಮಷೀನ್ ಒಳಗ ಅದನ್ನ ಮೊದಲು ಸೀಟ್ ನೀ ಕ್ಲೀನ್ ಆಗಿ ತೊಳೆದು ಆಮೇಲೆ ಅದ್ರ ಬಿಟ್ಟು ಫ್ರೀಜ್ ಮಾಡಿ ಹೆಂಗ್ ಸೂಪರ್ ಬಜಾರ್ನ ಎಲ್ಲ ಕಡೆ ಯೂ ಮಾಡ್ತದೆ, ಮಟರ್ ಮಾಡ್ತಾರೆ ಸರ್, ಓಕೆ ಅಂತೀನಿ, ಬಟಾಣಿ ಬಟಾಣಿ ಆ ಟೈಪ್ ಅದೇ ಪ್ಲಾನ್ ಮಾಡ್ಲಿಕ್ಕೆ ಇನ್ನ ನೋಡ್ಬೇಕು ಸರ್. ಇಲ್ಲ ನಾವು ಕೃಷಿ ವಿಜ್ಞಾನಿಗಳ ಸರಿ ಡಿಸ್ಕಸ್ ನಡೆದದ್ದು, ಅದನ್ನ ಮಾಡೇ ಮಾಡ್ತೀನಿ ಸರ್. ನಂಗೆ ಏನ್ ಮತ್ತೆ, ಯಾಕಂದ್ರೆ ಇದ್ರ ಡಿಮಾಂಡ್ ಸರ್ ನಾ ಟಚ್ ಮಾಡಿದ ಬರೀ 20% 80% ಅನ್ಟಚ್ ಮಾರ್ಕೆಟ್ ಅದು, ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡ ಪ್ಲಾನ್ ಮಾಡ್ಲಿಕ್ಕೆ. ಈಗ ಇಡೀ ಇಂಡಿಯಾದೊಳಗ ಸೀತನಿ ತಿಂದಂತಹ ಜನ ಇದ್ದೇ ಇದ್ದಾರೆ, ಹಿಂದ್ ತಿಂತ ಇದ್ರು, ಆದ್ರೆ ಈಗ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಬೇರೆ ಏನು ಮರ್ತು ಬಿಟ್ಟಾರ ಅಂತ ಹೇಳ್ಬಹುದು. ಈಗ ನೀವು ಹೊಸದು ಸಾವಯವ ಕೊಟ್ರಿ ಅಂತಂದ್ರ, ವಿಷಮುಕ್ತ ಆಹಾರ ಕೊಟ್ರಿ ಅಂತಂದ್ರ, ಈಗ ಹೆಂಗ್ ಯಾವ ರೀತಿ ಇಲ್ಲಿ ಡೆವಲಪ್ ಆಗಿದೆ, ಅದೇ ರೀತಿ ಬೇರೆ ಕಡೆ ಸಹಿತ ಅದು ಡೆವಲಪ್ ಆಗೋದ್ರೊಳಗೆ ಏನು ಸಂಶಯ ಇಲ್ಲ ಅಂತ ಹೇಳ್ತಾರೆ ಸರ್. ರೈತರು ನಾವೇನ್ ಮಾಡ್ಬೇಕು, ಮೊದಲು ತಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸಬೇಕು. ಟೆಸ್ಟ್ ಮಾಡಿದಾಗ ಅದ್ರದ್ದು ಕ್ವಾಲಿಟಿ ಜೋಳದ್ದು ಹೇಳ್ತು ಸರ್, ಮಣ್ಣು ಪರೀಕ್ಷೆ ಮಾಡಿದಾಗ ಯಾವ ಮಣ್ಣ ಬೆಳಿಬೇಕು ಅಂತ ಗೊತ್ತಾಗ್ಬಿಡ್ತದೆ. ಬಟ್ ಜೋಳ ಬರೀ 95 ಬೆಳೆ ಇರೋದ್ರಿಂದ ಅಫ್ಕೋರ್ಸ್ ಮಾಡಬಹುದು. ಸ್ಟಾರ್ಟಿಂಗ್ ಒಮ್ಮೆ ಹ್ಯೂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾ ಮಾಡಿ 20-30 ಎಕರೆ ಮಾಡಿ ಪರೇಷನ್ ಆಗಬೇಡ. ಅರ್ಧ ಎಕರೆ ಒಂದ್ ಎಕರೆ ಮಾಡ್ರಿ, ನೀವು ಮಾರ್ಕೆಟ್ ನೋಡ್ರಿ, ನಿಮ್ ಭಾಗದಾಗ ನೋಡ್ಕೊರಿ. ಈಗ ಹೆಂಗಂದ್ರೆ ಎಲ್ಲೆಲ್ಲಿ ಸೂಪರ್ ಬಜಾರ್ ಇರ್ತೋ ಅಲ್ಲಿ ಹೋಗಿ ಭೇಟಿ ಆಗ್ರಿ, ಎಲ್ಲೆಲ್ಲಿ ಬಹಳ ಜನ ಕೂಡ್ತಾರೋ ಅಲ್ಲಿ ಮಾತಾಡ್ರಿ. ಅಂದ್ರೆ ಎಲ್ಲ ಕಡೆ ಹೋಗ್ಬೇಕು, ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಹೋಗಿ ಭೇಟಿ ಆಗ್ತದೆ. ನಾನು ಸ್ವಂತ ನನ್ನ ಗಾರ್ಡನ್ ಒಳಗೆ 4 ಹೋಗ್ತೀನಿ ಸರ್. ಓಣೆ ಒಂದೊಂದು ಫೇಮಸ್ ಇರ್ತಾವ. ಈಗ ನಮ್ ಕೋಪಾಟ್ ಒಳಗೆ ಒಂದು ಹಿಟ್ಟಿನ ಗಿರಣಿ ಬಹಳ ಫೇಮಸ್ ಸರ್, ಅಲ್ಲಿ ಕೊಡ್ತೀನಿ. ಅಂದ್ರೆ ಜನರು ಎಲ್ಲಿ ಸ್ಟೆಪಿನ ಜನ ಬಹಳ ಮಂದಿ ಬರ್ತಾರೋ ಅಲ್ಲಿ ಡಿಸ್ಪ್ಲೇ ಆಗ್ಬೇಕಿದು. ಡಿಸ್ಪ್ಲೇ ಆದಾಗ ಸೆಕೆಂಡ್ ಕ್ವಶನ್ ಕೇಳೋದು ಏನಂತ ಕೇಳ್ತಾರೆ, ಥರ್ಡ್ ಕ್ವಶನ್ ತೊಗೊಂಡ್ಬಿಡ್ತಾರೆ. ಈಸಿ ಅಕ್ಸೆಸಿಬಿಲಿಟಿ ಬೇಕು ಸರ್, ಟೈಮಿಂಗ್ ಅಲ್ಲಿ ರೀಚ್ ಆಗಬೇಕು, ಅದನ್ನ ಕರೆಕ್ಟ್ ಡಿಸ್ಪ್ಲೇ ಇಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವಾಗ ರಿಪೀಟ್ ಆಗೋದ್ರೆ ತಾನೇ ಬರ್ತದೆ. ಒಂದ್ಸಲ ಕಸ್ಟಮರ್ ಬಾಯ್ ಹೋಗ್ಬೇಕು ಸರ್, ಹೋದ್ರೆ ಮುಗಿತದೆ, ನಮ್ ಫಿಕ್ಸ್ ಕಸ್ಟಮರ್. ಅಂದ್ರೆ ಈಗ ಯಾರು ನಿಮ್ಮ ಸೀತನಿಯನ್ನ ಮೊದಲಿಗೆ ರುಚಿ ನೋಡ್ತಾರ, ಎರಡನೇ ಸಲ ನಿಮ್ ಕಡೆ ಬರ್ತಾರೆ? ಅಫ್ಕೋರ್ಸ್, ಯಾಕಂದ್ರೆ ನಂದಲ್ಲ ಸೀತನಿ ಪ್ರಭಾವ, ಕ್ವಾಲಿಟಿ ಸೀತನಿ ಕೊಟ್ಟು ಮಂದಿ ಲೈಕ್ ಮಾಡ್ತಾರೆ. ಈಗ ಯಂಗ್ ಜನರೇಷನ್ ಗಳಿಗೆ ಅದು ಸೀತನಿ ಬಗ್ಗೆ ಗೊತ್ತೇ ಇಲ್ಲ, ಅವ್ರಿಗೆ ಶುರು ಅಲ್ಲಂತಾರೆ, ಆಮೇಲೆ ತಿಂದ್ರೆ ಮತ್ತೆ ಅವರೇ ಲೈಕ್ ಮಾಡ್ತಾರೆ. ಈಗ ತಾವೇನ್ ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಸಾಕಷ್ಟು ಸಂಪನ್ಮೂಲಗಳನ್ನ ನಿಮ್ಮ ಹೊಲದಿಂದನೆ ತಾವು ಮಾಡ್ಕೊಳ್ತಾ ಇದ್ದೀರಿ, ಇದ್ರೊಳಗೆ ತಾವು ಹಾಕ್ತಾ ಇರುವಂತಹ ಒಂದು ಏನು ಖರ್ಚು ಏನದಲ್ಲ, ಅದು ನಮ್ಮ ರೈತರು ಸಾಧ್ಯದಷ್ಟು ಕಡಿಮೆ ಖರ್ಚು ಮಾಡಬೇಕು, ಬೆಳಿ ಬೆಳಿಬೇಕು ಅಂತಂದ್ರೆ ತಮ್ದು ಖರ್ಚು ಏನಾಗ್ತದೆ ಅಂತೀರಿ? ಯಾವ ರೀತಿ ಸ್ಟಾರ್ಟಿಂಗ್ ಬ್ಯಾಸಿಗೆ ಸರ್ ಎಲ್ಲ ಹೊಲ ತುಂಬಾ ಕುರಿ ಕೂಡಿಸ್ತೀನಿ, ಅದಾದ್ಮೇಲೆ ಮತ್ತೆ ನಮ್ ತಿಪ್ಪಿ ಗೊಬ್ಬರ ಹಾಕ್ತೀನಿ ಸರ್. ಯಾಕಂದ್ರೆ 5-6 ಸಾವಿರ ರೂಪಾಯಿ ಬರೀ ಆರ್ಗಾನಿಕ್ ಫರ್ಟಿಲೈಸೇಷನ್ ಖರ್ಚು ಕೊಡಬೇಕಾಗ್ತದೆ. ಅಂದ್ರೆ ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ, ಫೈಬರ್ ಜಾಸ್ತಿ ಇರೋದ್ರಿಂದ ಮಣ್ಣು ಫಲವತ್ತತೆ ಕಳ್ಕೊಂಡ್ರೆ ಜೋಳ ಬೆಳೆಯಂಗಿಲ್ಲ, ಕಾಗಿ ಅಂತ ಆಗ್ತಾವ. ಕಾಗಿ ತಿನ್ನಿ ಅಂದ್ರೆ ಕರ್ರಗಾಗ್ತಾವ ಸರ್. ಇದು ಎಷ್ಟು ಚಲೋ ಅಷ್ಟೇ ನಾವು ಬಹಳ ಕೇರ್ಫುಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದು ನಾವು ಏನು ಆರ್ಗಾನಿಕ್ ಗೊಬ್ಬರ ಕೊಡಲಿ ಅಂದ್ರೆ ಅವ್ ಕಾಗಿ ತನಿಯಲ್ಲಿ ಚಾಲು ಮಾಡ್ತಾವ. ಅಂದ್ರೆ ತೆನೆಗಳು ಬರೀ ಕರ್ಗಾಗ್ತಾವ, ಜೋಳ ಬರಂಗಿಲ್ಲ, ಅದು ಮಾಲ್ ನ್ಯೂಟ್ರಿಷನ್ ಅಂತೀವಿ, ಅಪೌಷ್ಟಿಕತೆ ಅಂತ. ಅಲ್ಲಿ ಎಲ್ಲಕ್ಕೂ ಅಷ್ಟೇ, ಈಗ ನೀವು ರಿಚ್ ಪ್ರೋಟೀನ್ ಬೇಕಾದಾಗ ಬಾದಾಮ್ ಅಂದ್ರೆ ಬಾದಾಮ್ ಔಟ್ಪುಟ್ ಬರ್ತದೆ, ಹಾಗಿರ್ತದೆ ಸರ್. ಇದಕ್ಕೆ ನಾವು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂದ್ರೆ ಲೈಕ್ ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈಗ ಸೀತನಿ ಅಂತಂದು ಕೂಡಲೇ ಸಾಕಷ್ಟು ಹಕ್ಕಿಗಳು ಗಂಟು ಬೀಳುವಂತದ್ದು ಸಾಧ್ಯತೆಗಳಂತೂ ಇದ್ದೇ ಇರ್ತಾವ. ಯಾಕಂತಂದ್ರೆ ಬೇರೆ ಕಡೆ ಜೋಳ ಬೆಳೆಯುವುದಿಲ್ಲ, ನಿಮ್ಮ ಹೊಲದೊಳಗೆ ಅಷ್ಟೇ ಜೋಳ ಇರ್ತದ, ಅದು ಕೂಡ ಸೀತನಿ ಸಿಹಿಯಾದಂತಹ ಒಂದು ಕಾಳುಗಳಿರ್ತಾವ. ಮತ್ತೆ ಅಂತಹ ಸಮಯದೊಳಗೆ ನಿಮಗೆ ಈ ಸವಾಲು ಬಂದಿರಬೇಕಲ್ಲ? ಹಾ ಸರ್, ನಮ್ಮಲ್ಲಿ ಸವಾಲು ದೊಡ್ಡದಾಗಿ ಬಂತು. ಯಾಕಂದ್ರೆ ನಂದು ಹೊಲ ಬಾಜುನೇ ನಾಲ ಸರ್ ಅಲ್ಲಿ, ಮತ್ತೆ ನಾ ಹೇಳ್ದಂಗ ನಮ್ದು 8 ಎಕರ್ ಬಿದಿರ ಅದಲ್ಲಿ, ಬಿದಿರ್ನಾಗ ಅವ್ರಿಗೆ ಲಾಡ್ಜಿಂಗ್ ಬೋರ್ಡಿಂಗ್ ಇದ್ದಂಗ ಹಕ್ಕಿಗಳ ನಂಬಲೇ ಇರ್ತಾವ. ಒಂದ್ 10-20% ಅವ್ರು ತಿಂದು ನನಗೇನ್ ಐ ಫೀಲ್ ಹ್ಯಾಪಿ. ಬಟ್ ಇವೊಂದು ನನಗೆ ಈಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಸೌರಚಾಲಿತ ಹಕ್ಕಿ ಮತ್ತು ಪ್ರಾಣಿ ಓಡಿಸುವ ಯಂತ್ರ ಬಂದವ ಸರ್. ಒಂದ್ 8-9 ಸಾವಿರ ರೂಪಾಯಿ ಇರ್ತದೆ, ಬಹಳ ಜಾಸ್ತಿ ಇಲ್ಲ. ಅದನ್ನ ಏನ್ ಮಾಡ್ತೀವಿ, ನಾವು 8 ಹೊಲದಾಗ ಇರ್ತೀವಿ, ಅದೇ ಅವ್ರಿ 3-5 ಮಿನಿಟ್ಸ್ ಒಂದು 100 ನಮನ ಆವಾಸ್ ತೆಗಿತದೆ ಸರ್. ಈಗ ಮನುಷ್ಯ ಓಡಿಸೋದು ಡಬ್ಬಿ ಭಾರಿಸದಂಗ ಅಂದ್ರೆ ಲೇಬರ್ ಕಿನ್ನ 10 ಪಟ್ಟು ಕೆಲಸ ಮಾಡ್ತದೆ. ಅದನ್ನೊಂದು ಒಂದು ಮಷೀನ್ 4 ಎಕರ್ ಕವರ್ ಮಾಡ್ತದೆ ಸರ್. ಸೊ 1 ಎಕರ್ ಪ್ಲಾಟ್ ಮುಗಿದ ನೆಕ್ಸ್ಟ್ ಎಕರ್ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತೀನಿ. ಆ ಹಕ್ಕಿಯಿಂದ ನನಗೆ 80% ರಿಸಲ್ಟ್ ಅದ, 100% ನಮ್ಮ ತಪ್ಪಾಗ್ತದೆ, 80% ರಿಸಲ್ಟ್ ಅದ ಸರ್. ಒಳ್ಳೆ ಯಂತ್ರ ಒಳ್ಳೆ ಯಂತ್ರ ಹಕ್ಕಿಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಬಹಳ ಸಂತೋಷ ಆಯ್ತು ಉಲ್ಲಾಸ್ ದೇಶಪಾಂಡೆ ಅವರೇ ತಮ್ಮ ಜೊತೆಗೆ ಮಾತಾಡಿ. ವಿಶೇಷವಾಗಿ ಏನ್ ತಮ್ಮ ಸೀತನಿ ಏನು ಮರೆತು ಹೋದಂತಹ ಒಂದು ಪದಾರ್ಥ ಇತ್ತು, ಅದನ್ನ ಮತ್ತೆ ತಾವು ಎಲ್ಲರ ನಾಲಿಗೆಗೆ ತಗೊಂಡು ಬಂದಿದ್ದೀರಿ, ಬಹಳ ಖುಷಿ ಆಗ್ತದೆ ಈ ವಿಚಾರಗಳನ್ನು ಕೇಳಿ. ಸೀತನಿ ಅನ್ನುವಂಥದ್ದು ಬಹಳ ಆರೋಗ್ಯಪೂರ್ಣವಾದಂತಹ ಒಂದು ಆಹಾರ, ಅದು ವಿಶೇಷವಾಗಿ ಮಕ್ಕಳಿಗಂತೂ ಬಹಳ ಒಳ್ಳೆ ಆಹಾರ. ರಿಚ್ ಫೈಬರ್ ಇರೋದ್ರಿಂದ ಯಾರಿಗೆ ಮಲಬದ್ಧತೆ ಇರ್ತದೆ ಸರ್, ಡೈಲಿ ಒಂದು 10-15 ಮಂದಿ ವರ್ತಿ ಅಂತ ಹೇಳ, ಅವ್ರಿಗೆ 15 ಕಿಲೋ ಎಟ್ಟೆ ಮಾರ್ಬೇಕು ನಾನು, ಯಾಕಂದ್ರೆ ಅವ್ರು ಡೈಲಿ ಹೋಯ್ತಾರೆ. ಬಂದು ಏಜ್ ಆದ್ರೆ ಆಫ್ಟರ್ 50-55 ಕೆಲವೊಂದು ಮಲಬದ್ಧತೆ ಪ್ರಾಬ್ಲಮ್ ಇರ್ತದೆ. ಇದು ರಿಚ್ ಪ್ರೋಟೀನ್ ಮತ್ತು ಫೈಬರ್ ಇರೋದ್ರಿಂದ ಇದು ತಿಂದಾಗ ನಿಮ್ಗೆ ಹೊಟ್ಟೆ ಜಾರಿಸಂಗಿಲ್ಲ, ಬಟ್ ಮೋಷನ್ ಕ್ಲಿಯರ್ ಆಗ್ತದೆ. ನಮ್ಮ ಗ್ರಾಹಕರು ಫೀಡ್ಬ್ಯಾಕ್ ಕೊಟ್ಟೆ, ಅದನ್ನ ಕಂಟಿನ್ಯೂ ಮಾಡಿದ್ವಿ. ಆದ್ಮೇಲೆ ತಾವು ಉಲ್ಲಾಸ್ ದೇಶಪಾಂಡೆ ಅವರ ಜೊತೆಗೆ ಮಾತಾಡಬಹುದು, ಅದಕ್ಕಾಗಿ ಅವರ ನಂಬರ್ ನಾನು ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 9845913103 ಈ ನಂಬರ್ನ ತಾವು ಡಯಲ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಹೆಚ್ಚಿನ ವಿಷಯಗಳನ್ನ ಕೇಳ್ಕೊಳ್ಬಹುದು. ಒಳ್ಳೇದು ಉಲ್ಲಾಸ್ ದೇಶಪಾಂಡೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಾವು ಬೇರೆಯಾಗಿ ವಿಚಾರ ಮಾಡೋದ್ರಿಂದ, ಒಂದು ಪ್ರಯೋಗ ಮಾಡೋದ್ರಿಂದ ನಾವು ನಮ್ಮ ಕೃಷಿ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ಏನು ಹೇಳಿದ್ರಿ? ಸಾಕಷ್ಟು ಸವಾಲುಗಳನ್ನ ತಾವು ಎದುರಿಸಿದ್ದೀರಿ, ಮರೆತು ಹೋದಂತಹ ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಗೊಂಡು ಬಂದಿದ್ದೀರಿ. ಹಿಂಗಾಗಿ ರೈತರು ಯಾವ ರೀತಿ ನಾವು ಉದ್ಯಮಶೀಲರಾಗಬಹುದು, ಯಾವ ರೀತಿ ನಾವು ಪ್ರಯೋಗ ಮಾಡಬಹುದು ಅನ್ನೋದನ್ನ ಒಂದು ಹಾದಿ ತಾವು ತೋರಿಸಿಕೊಟ್ಟಿದ್ದೀರಿ. ನಾವು ಸವಾಲುಗಳನ್ನು ಎದುರಿಸಲೇಬೇಕಾಗ್ತದೆ, ರೈತರು ಇವರೇ ಸವಾಲು ಎದುರಿಸಿದ್ದು ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಮಾಡಬೇಕಾಗ್ತದೆ. ಅಂತ ಎಲ್ಲಾ ಪ್ರಯೋಗಗಳನ್ನು ಮಾಡಿ ನಾವು ಯಶಸ್ವಿ ಆಗಬೇಕಾಯ್ತು ಅಂತಂದ್ರೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಅಂತ ಎಲ್ಲಾ ಸವಾಲುಗಳನ್ನು ಎದುರಿಸಿ ಒಂದು ಒಳ್ಳೆ ಉದ್ಯಮವನ್ನು ತಾವು ಬಿಲ್ಡ್ ಮಾಡ್ತಾ ಇದ್ದೀರಿ, ಅಂದ್ರೆ ಕಟ್ಟಿದ್ದೀರಿ. ಮತ್ತೆ ನಮ್ ಹತ್ತು 15 ಜನ ಲೇಬರ್ ಗೆ ನಾನು ದಿನ ಕೆಲಸ ಕೊಡ್ತೀನಿ. ಹೆಂಗಂದ್ರೆ ಈಗ 45-50 ಹೆಣ್ಮಕ್ಳು ಊರಲ್ಲಿ, ಅವರಿಗೆ ತೊಗರಿ ಮತ್ತೆ ಜ್ವಾಳಕ್ಕಂತೂ ಹಾರ್ವೆಸ್ಟಿಂಗ್ ಯಾರು ಕರೆಯಂಗಿಲ್ಲ. ಪಾಪ ಅನ್ಫಾರ್ಚುನೇಟ್ಲಿ ಅವ್ರ ಮನೆ ಕೂಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ. ಅವ್ರನ್ನ ಚಾಯ್ಸ್ ಮಾಡಿ ನಾನು ನಮ್ಮ ಹೊಲದಾಗ ಬಂದು ಕೂತ್ ಬರೀ ಸೀತಿ ತಿಕ್ಕದಿರ್ತದೆ. ಅವರು ಹ್ಯಾಪಿ ಇದಾರೆ, ನಾನು ಹ್ಯಾಪಿ ಇದ್ದೀನಿ. ಒಂದ್ 8 ಜನ ಡೈಲಿ ಹೆಣ್ಮಕ್ಳಿಗೆ ಕೆಲಸಕ್ಕೆ ಬರ್ತಾರ, ಅವ್ರು ಬಹಳ ಖುಷಿ ಇದ್ದಾರೆ. ಅವರಿಗೂ ಜಾಬ್ ಸಿಕ್ತು. ಏಜ್ ಫ್ಯಾಕ್ಟರ್ ಅಂತ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ತೊಗರಿ ಕೈ ಅದಾಗ್ಲಿ ಕಡ್ಲಿಕ್ಕೆ ಇತ್ತದಾಗ್ಲಿ ಬಿಸಿಲಿರ್ತದೆ. ನಂದು ಈಗ ನವೆಂಬರ್ ಡಿಸೆಂಬರ್ ಚಾಲು ಇರೋದ್ರಿಂದ ಸೊ ಅವರು ಖುಷಿ ಇದ್ದಾರೆ. ನನಗೂ ಒಂಥರ ಖುಷಿ ಅನಿಸಿಲ್ಲ, ನಾವು 4 ಜನರಿಗೆ ಒಂದು ಅವಕಾಶ ಕೊಟ್ಟರೆ ಸೀತಿ ಬಿಡಿಸುವಂತ ಒಂದು ಕೆಲಸನೇ ಹಾಕಿ. ಹೆಣ್ಮಕ್ಳು ಬಹಳ ಖುಷಿ, ಬಹಳ ಕ್ಲೀನ್ ಮಾಡ್ತಾರೆ. ಅವ್ರ ಫೀಡ್ಬ್ಯಾಕ್ ಬಹಳ ಚಲೋ. ಇಲ್ರಿ ನಮ್ಗೆ ಯಾರು ಕಲೆಯಂಗಿಲ್ಲ, ನಾವು ಮನೆ ಕೊಡ್ಬೇಕಾಗ್ತಿತ್ತು. ದುಡ್ಡು ಇಂಪಾರ್ಟೆಂಟ್ ಅಂತ ನಾ ಅಷ್ಟು ಕೊಟ್ಟು ಸಾಕ್ತೀನಿ ಅನ್ನೋದಕ್ಕೆ ನನಗೂ ಖುಷಿ ಆಗ್ತದೆ, ಅವ್ರಿಗೆ ಖುಷಿ ಆಗ್ತದೆ. ಮತ್ತೆ 3-4 ಜನ ಹುಡುಗರು ಸಪ್ಲೈ ಮಾಡೋರು, ಅವರಿಗೆಲ್ಲ ಒಂದು ಖುಷಿ ಆಗ್ತದೆ. ಅವ್ರಿಗೆ ಒಂದ್ ದಿವಸ ಬರಲಿ ಯಾಕೆ ಬದಲಿ ಅಂತ ಕೇಳ್ತಾರೆ. ಹಿಂಗಾಗಿ ಅದೊಂದು ನಂಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅದ ಸರ್. ಇದ್ರಲ್ಲಿ ದುಡ್ಡಲ್ಲೇ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಬಹಳ ಚಲೋ ಬರ್ಲಿಕ್ಕೆ, ಹಿಂಗಾಗಿ ಅದನ್ನ ನಂಗೆ ಒಂದು ಇನ್ಸ್ಪೈರಿಂಗ್ ಅದ. ಸೊ ಇದನ್ನ ಇನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಬಹಳ ಸಂತೋಷ ದೇಶಪಾಂಡೆ ಅವರೇ, ಏನು ತಮ್ಮ ಪ್ರಯೋಗ ಅದ ಇದು ತಮಗೆ ಬಹಳ ಖುಷಿ ಕೊಟ್ಟದ. ಮತ್ತ ಗ್ರಾಹಕರು ಕೂಡ ಇದ್ರೊಳಗ ಖುಷಿಯನ್ನ ವ್ಯಕ್ತ ಮಾಡ್ತಾ ಇದ್ದಾರಲ್ಲ, ಮತ್ತೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಆಹಾರ ಕೊಡೋದಕ್ಕೂ ಕೂಡ ತಾವು ಪ್ರಯತ್ನ ಮಾಡಿರಿ. ಇಲ್ಲಿ ತನಕ ಏನು ತಾವು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಪ್ರಯೋಗಶೀಲತೆ ಹಾಗೂ ಉದ್ಯಮಶೀಲತೆ ಈ ಕುರಿತು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಉಲ್ಲಾಸ್ ಕೇಶವರಾವ್ ದೇಶಪಾಂಡೆ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕುಮಾರ ದೀಕ್ಷಿತ್ ಅವರು ತ್ರಿವೇಣಿ ಸಂಗಮದ ಸ್ಥಳ ಮಹಾತ್ಮೆಯನ್ನು ಕುರಿತು ಹೇಳಿದ್ದಾರೆ, ಕೇಳೋಣ. ನಾನು 35 ವರ್ಷಗಳಿಂದ ಕಲ್ವಾರ ಕೆಲಸ ಮಾಡ್ತಾ ಇದ್ದೀನಿ. ಪರಿಸ್ಥಿತಿ ಏನು ಅಂತಂದ್ರೆ, ಇಲ್ಲಿ ಅಗಸ್ತೇಶ್ವರ, ಸೋಮೇಶ್ವರ, ಮಾರ್ಕಂಡೇಶ್ವರ, ಹನುಮಂತೇಶ್ವರ ಇಷ್ಟಕ್ಕೂ ನಾನೇ ಪ್ರಧಾನ ಅರ್ಚಕರು. ಇದು ಆಗಸ್ಟ್ ಮಾಸಗಳ ಪ್ರತಿಷ್ಠೆ ಅಗಸ್ತೇಶ್ವರ ಅಂತೇಳಿ. ಇಲ್ಲಿ 3 ಮುಕ್ಕಾಲುಗಳಿಗೆ ಲಗ್ನ ಇರುತ್ತೆ. ಆ ಮುಹೂರ್ತಕ್ಕೆ ಒಂದು ಲಿಂಗಾಸೋಮ ಅಂತೇಳಿ ಆಂಜನೇಯನ್ನ ಕಲಿಸಿರ್ತಾರೆ. ಕಾಶಿಲಿ ನರ್ಮದಾ ನದಿಯಲ್ಲಿ ಸಾಲಿಗ್ರಮನ ಹುಡುಕ್ತಾ ನಿಂತಿದ್ದಾರೆ ಅಗಸ್ಟ್ ಆಂಜನೇಯ. ಅಷ್ಟೊಳಗೆ ಆಂಜನೇಯ ಅಗಸ್ಟ್ ಮಾಸಗಳು ಮರಳಿ ಲಿಂಗನ ಮಾಡಿ ತಾರೆ ಎರಡು ಬಿಡುತ್ತಾರೆ. ಆಮೇಲೆ ಆ ತರುವಾಯ ಆಂಜನೇಯ ತರ್ತಾರೆ. ತರೋದೊಳಗಿನ ಈಗ ಪ್ರತಿಷ್ಠೆ ಆಗಿ ಹೋಗುತ್ತೆ. ಅವರು ಕೋಪ ಬಂದು ಮುಷ್ಟಿಯಿಂದ ಹೊಡೆದಾಗ ನಾಭಿ ಸುರಿಸು ಹೃದಯ ಅಂತ ಕೇಳ್ಕೊಂಡು 3 ಕಡೆ ಭಿನ್ನ ಆಗೋಗುತ್ತೆ. ಆ ಭಿನ್ನವಾದ ಜಾಗದಲ್ಲಿ ಗಂಗೆ ಉದ್ಭವ ಆಗುತ್ತೆ. ಆಗ ಈಶ್ವರ ಮೊರೆ ಹೋಗ್ತಾರೆ ಅಗಸ್ಟ್ ಮಾಸಗಳು. ಈಶ್ವರ ಪಾರ್ವತಿ ಪ್ರತ್ಯಕ್ಷ ಆಗಿ ನನ್ನ ಶಿರಸಲ್ಲಿ ಹೆಂಗೆ ಗಂಗೆ ಇರುತ್ತೋ ಸದಾಕಾಲ ಗಂಗಾ ಉದ್ಭವ ಅಲ್ಲಿಂದ ಹೊರ ಕೊಡ್ತಾರೆ. ಹೋಗ್ತಾರೆ. ಅದೇ ತೀರ್ಥ ಆಂಜನೇಯಂಗೆ ಘೋಷಣೆ ಮಾಡಿಸಿ ತೀರ್ಥಂದಲಿಂಗನ ಹರ್ಮಂತೀಶ್ವರ ಅಂತೇಳಿ ಊರ್ ಮುಂದೆ ಪ್ರತಿಷ್ಠೆ ಮಾಡಿದ್ದಾರೆ. 12ನೇ ಕುಂಭಮೇಳ ನಡೀತಾ ಇದೆ. ಮಾಘ ಮಾಸದ ಪೂರ್ಣ ವಿಶೇಷ, ಇದು ತುಂಬಾ ವಿಶೇಷ. ಇಲ್ಲಿ ಎತ್ತಿಗಳು ಕೂಡ ಸ್ನಾನ ಮಾಡುವಂತ ಪ್ರತೀತಿ ಇದೆ. ಇಲ್ಲಿ ಕಾಶಿಗಿಂತ ಹೊರಗಂಜಿ ತೂಕ ಜಾಸ್ತಿ ಅಂತೇಳಿ ಇಲ್ಲಿ ಮಹಾತ್ಮ. ಇದು ಬಹಳ ವಿಶೇಷವಾದಂತ ಕುಂಭಮೇಳ. ರೋಗ ರುಜನವೆಲ್ಲ ಪರಿಹಾರ ಆಗತ್ತೆ ಅಂತೇಳಿ ಸ್ಥಳ ಪುರಾಣ. ಇದು ಕೈಲಾಸಾಶ್ರಮದ ತಿರ್ತಿ ಸ್ವಾಮಿಗಳು, ಇಲ್ಲಿ ಆದಿಚುಂಚನಗಿರಿಯವರು ಮತ್ತೆ ಶಿವರಾತ್ರೀಶ್ವರ ಸ್ವಾಮಿಗಳು, ಇವು ಮೂರು ಜನನು ಬಂದು ಇಲ್ಲಿ ಕುಂಭಮೇಳನ ಪಾಯಿಗೊಳಿಸ್ಬಿಡ್ತಾರೆ. ಇದು ದಕ್ಷಿಣ ಕಾಶಿ ಅಂತೇಳಿ ಇಲ್ಲಿ ಬಾಂಬೆ ಈ ಕಡೆ ಬೆಂಗಳೂರು ಮೈಸೂರು ಹುಣಸೂರು ಈ ಕಡೆ ತುಮಕೂರು ಮಂಗಳೂರು ಎಲ್ಲರೂ ಬಂದು ದೇವದರ್ಶನ ಮಾಡ್ತಾರೆ. ಇಲ್ಲಿ ಯಾರೋ ನದಿಯಲ್ಲಿ ಸ್ನಾನ ಮಾಡಿ ಅಗಸ್ತ್ಯೇಶ್ವರ ದರ್ಶನ ಮಾಡ್ತಾರೋ, ಇಲ್ಲಿ ಯಾವುದೇ ರೋಗ ರುಜಿನಗಳು